ಯೋಜನೆಗಳ ಲಾಭ ಪಡೆದು ಸ್ವಾವಲಂಬಿಯಾಗಬೇಕು. ಮುರುಗೇಶ್ ನಿರಾಣಿ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ಆಕಾಶವಾಣಿ ಮಡಿಕೇರಿ, ರೈತ ಧ್ವನಿ ಕಿಸಾನ್ ವಾಣಿ, ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯದ ಪ್ರಾಯೋಜಿತ ಕಾರ್ಯಕ್ರಮ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇಂದಿನ ಕಾರ್ಯಕ್ರಮದಲ್ಲಿ ಕೇಳಲಿದ್ದೀರಿ ಕೊಡಗಿನ ಕಾಫಿ ಬೆಳೆ ಕುರಿತ ಕಾರ್ಯಕ್ರಮ ಕಾಫಿ ಕನ್ನಡಿ. ಇದರಲ್ಲಿ ಶುಂಟಿಕೊಪ್ಪ ಬಳಿಯ ಉಲುಗುಲಿ ಗ್ರಾಮದ ನಡಿಕೇರಿಯಂಡ ಬೋಸ್ಮಂದಣ್ಣ ಅವರೊಡನೆ ಸಂದರ್ಶನ. ಕಾಫಿ ಬೆಳೆ, ಕಾಫಿ ಕೃಷಿ ಕುರಿತು ಮಾಹಿತಿ ನೀಡುವ ಕಾರ್ಯಕ್ರಮ ಕಾಫಿ ಕನ್ನಡಿ. ಕೇಳಿ ಕಾರ್ಯಕ್ರಮ ಕಾಫಿ ಕನ್ನಡಿ. ರೈತ ಬಾಂಧವರೇ, ಕೊಡಗು ಜಿಲ್ಲೆಯ ಪ್ರಮುಖ ಬೆಳೆ ಕಾಫಿ. ಇಲ್ಲಿನ ಜನರನ್ನು ಬೆಳೆಸಿದ ಪೋಷಿಸಿದ ಬೆಳೆ ಇದು. ಲಕ್ಷಾಂತರ ಜನ ಕಾರ್ಮಿಕರಿಗೆ ಆಸರೆ ಕೊಟ್ಟಿರುವ ಕಾಫಿ ತೋಟಗಳು ಪರಿಸರದ ಹಿತಕ್ಕೆ ಪೂರಕವಾಗಿವೆ. ದಿನವೂ ನಾವು ಕನ್ನಡಿಯನ್ನು ನೋಡಿಕೊಳ್ಳುವಂತೆ ಕಾಫಿ ತೋಟಗಳನ್ನು ಸಂದರ್ಶಿಸಿಯೇ ಇಲ್ಲಿಯ ಜನ ಕಾರ್ಯಗಳನ್ನು ಮಾಡುತ್ತಿರುತ್ತಾರೆ. ಈ ಹಿನ್ನೆಲೆಯಲ್ಲಿ ನಮ್ಮ ಈ ಕಾರ್ಯಕ್ರಮ ಕಾಫಿ ಕನ್ನಡಿ ಕೇಳುಗರಿಗೆ ಉಪಯುಕ್ತ ವಿಚಾರಗಳನ್ನು ನೀಡಲಿದೆ. ಕೇಳುಗರೆ, ಇವತ್ತು ಶುಂಟಿಕೊಪ್ಪ ಹತ್ತಿರ ಇರುವ ಉಲ್ಗುಲಿ ಗ್ರಾಮದ ಸುಬ್ರಹ್ಮಣ್ಯ ಎಸ್ಟೇಟಿನ ನಡಕೇರಿ ಎಂಡ ಬೋಸ್ ಮಂದಣ್ಣ ಅವರ ಜೊತೆಗೆ ಮಾತನಾಡುತ್ತಿದ್ದೇವೆ. ಬೋಸ್ ಮಂದಣ್ಣ ಅವರು ಪ್ರತಿಭಾವಂತ ವಿದ್ಯಾರ್ಥಿಯಾಗಿ ಬೆಳೆದವರು. ಆಶ್ಚರ್ಯ ಏನಂದ್ರೆ, ಅವರು SSLC ನೇರವಾಗಿ ಪದವಿ ವ್ಯಾಸಂಗಕ್ಕೆ ಹೋದವರು. ಆ ರೀತಿಯ ವಿಶೇಷತೆ ಬಾಲ್ಯದಲ್ಲೇ ಇತ್ತು. ಅಂದ್ರೆ ಆಗ ಇವರು ಒಂದು ಪರೀಕ್ಷೆಯನ್ನ ತೆಗೆದುಕೊಂಡ ಪರಿಣಾಮದಿಂದ PUC ಮಾಡೋದೇ ಬೇಡ ಅಂತ ಅನ್ಕೊಂಡು ಪದವಿಗೆ ಅವಕಾಶ ಮಾಡಿಕೊಡಲಾಯಿತು. ಹೈಯರ್ ಸೆಕೆಂಡರಿ ಸರ್ಟಿಫಿಕೇಟ್ ಪರೀಕ್ಷೆಯಲ್ಲಿ ಪಾಸಾದ ಇವರು ಮತ್ತು ಇವರ ಇಬ್ರು ಗೆಳೆಯರನ್ನ ನೇರವಾಗಿ ಪದವಿಗೆ ಹೋಗ್ಬಿಡಿ ಅಂತ ಪ್ರಾಂಶುಪಾಲರು ಕಳಿಸಿದ್ದಾಯಿತು. 17.5 ವರ್ಷದಲ್ಲೇ ಬೋಸ್ ಮಂದಣ್ಣ ಅವರು ಪದವಿ ಮುಗಿಸಿಕೊಂಡು ಮುಂದೆ ಸಮಾಜದ ಗುರುತರವಾದ ಉದ್ಯೋಗಕ್ಕೆ ಹೋಗ್ಲಿಕ್ಕೆ ಆಸೆ ಪಟ್ಟಿದ್ರು. ಆದರೆ ಅಪ್ಪನ ಅನಾರೋಗ್ಯ ಕೃಷಿಯಲ್ಲಿ ಉಳಿಲಿಕ್ಕೆ ಒಂದು ರೀತಿ ದಾರಿ ಮಾಡಿಕೊಡ್ತು. ಉದ್ಯೋಗ ಕನಸಿನ ಮಾತಾಯಿತು. ಆದರೂ ಬೋಸ್ ಮಂದಣ್ಣ ಅವರು ಅಪ್ಪನ ಪ್ರೀತಿಯ ಕರೆಗೆ ತಲೆಬಾಗಿ ಕೃಷಿಯಲ್ಲಿ ನಿರತರಾದರೂ ಪ್ರಯೋಗಶೀಲರಾಗಿ ಕ್ರಿಯಾಶೀಲರಾಗಿ ಕೆಲಸಗಳನ್ನು ಮಾಡ್ತಾ ಬಂದರು. ಬೋಸ್ ಮಂದಣ್ಣ ಅವರ ಕಾಫಿ ತೋಟ ಒಂದು ರೀತಿಯಲ್ಲಿ ಪ್ರಯೋಗಶಾಲೆ. ಕಾಫಿ ಮಂಡಳಿ ಮತ್ತು ಇತರೆ ತಜ್ಞರು, ಅಧಿಕಾರಿಗಳು, ವಿಜ್ಞಾನಿಗಳು ಇಲ್ಲಿ ಅಧ್ಯಯನ ಮಾಡುವ ಒಂದು ವ್ಯವಸ್ಥೆಯನ್ನು ಮಾಡಿದ್ದಾರೆ. ಕಾಫಿಯಲ್ಲಿ 16 ತಳಿಗಳಿದ್ದಾವೆ. ಕಾಳುಮೆಣಸಿನ ವಿವಿಧ ತಳಿಗಳನ್ನು ಸಂರಕ್ಷಣೆ ಮಾಡಿದ್ದಾರೆ. ಹಸುಗಳನ್ನು ಸಾಕೊಂಡಿದ್ದಾರೆ, ಭತ್ತವನ್ನು ಬೆಳೀತಿದ್ದಾರೆ. ಒಂದು ರೀತಿಯಲ್ಲಿ ಕಾಫಿ ಬೆಳೆಗಾರರಿಗೆ ಅನುಭವ ಇರುವ ಉಪಯುಕ್ತವಾಗುವ ವಿಚಾರಗಳನ್ನು ಅವರು ಮಾಡ್ತಾ ಇರ್ತಾರೆ, ತಿಳಿಸ್ತಾ ಇರ್ತಾರೆ. ಇವತ್ತು ಬೋಸ್ ಮಂದಣ್ಣ ಅವರ ಅನುಭವ ಇರುವ ಕಾರ್ಯಕ್ರಮವನ್ನು ಬಿತ್ತರಿಸ್ತಿದ್ದೀವಿ. ಬೋಸ್ ಮಂದಣ್ಣ ಅವರೇ, ಹೇಳಿ. ಕಾಫಿ ತೋಟ ಎಷ್ಟಿದೆ, ಅರಬಿಕ ಮತ್ತು ರೋಬಸ್ಟದಲ್ಲಿ ಯಾವ್ಯಾವ ತಳಿಗಳನ್ನು ಹಾಕೊಂಡಿದ್ರಿ, ಕಾಳು ಮೆಣಸಿನಲ್ಲಿ ಯಾವ ತಳಿಗಳನ್ನು ಸಂರಕ್ಷಣೆ ಮಾಡಿಕೊಂಡು ಬೆಳೀತಾ ಇದ್ರಿ? ನಮಸ್ಕಾರ. ನಮಗೆ 32 ಎಕರೆ ಅರಬಿಕ ಮತ್ತು 18 ಎಕರೆ ರೋಬಸ್ಟ ಇದೆ. ಅರಬಿಕದಲ್ಲಿ ನಮ್ಮ ಹಳೆ ತಳಿಗಳು ಹೊಸ ತಳಿಗಳು ಸೇರಿ ನಮ್ಮ ಕೈಲಿ ಒಂದು 40 ರೀತಿಯ ಲೈನ್ಸ್ ಗಿಡ ಇದೆ. ಕಾಳು ಮೆಣಸು ಬಂದರೆ ಒಂದು 6 ವೆರೈಟಿ ಹೆಚ್ಚಾಗಿದೆ. 1, 2, 3 ಇರೋದು ನಾನು ಲೆಕ್ಕ ಹಾಕೋದಿಲ್ಲ. ಹಳೆಯದು ಉದರಂಗೊಟ್ಟೆ, ಅರಿಬಳ್ಳಿ, ಕುದುರೆಬಳ್ಳಿಯಿಂದ ಹಿಡಿದು ಇವತ್ತಿನ ಕೂರ್ಗ್ ಎಕ್ಸೆಲ್ ಹೊಸ ತಳಿ ಇದೆ ಅಲ್ಲ, ಅದು ಕೂಡ ಇದೆ. ನಾವು ಮುಖ್ಯವಾಗಿ ಏನು ಅಂತ ಹೇಳಿದರೆ, ಈ ಒಳ್ಳೆ ಕಾಫಿ ಗಿಡ ಯಾವುದು, ಈ ನಮ್ಮ ಏರಿಯಾಕ್ಕೆ ಯಾವುದು ಸರಿಯಾಗಿ ಸೂಟ್ ಆಯ್ತದೆ ಅದನ್ನ ನೋಡ್ಲಿಕ್ಕಾಗಿ ನಾನು ಎಲ್ಲಾ ತಳಿಗಳನ್ನ ನಟ್ಟು ನೋಡ್ತಾ ಇದ್ದೀನಿ. ಅದರಲ್ಲಿ ಕೆಲವು ತಳಿಗಳು ಒಳ್ಳೆ ರಿಸಲ್ಟ್ ಕೊಟ್ಟಿದೆ, ಕೆಲವು ತಳಿಗಳು ಅಷ್ಟು ಸರಿಯಾಗಿ ಆಗಿಲ್ಲ. ಅದನ್ನ ಬಿಟ್ಟು ನಾವು ಹೊಸ ತಳಿಗಳ ನಟ್ಕೊಂಡು ಬರ್ತಾ ಇದ್ದೀವಿ. ಕುಬ್ಜ ತಳಿಗಳು ಅರೇಬಿಕದಲ್ಲಿ ಮತ್ತು ಎತ್ತರದ ತಳಿಗಳು, ಹಾಗೆ ರೋಬಸ್ಟದಲ್ಲಿನೂ 4-6 ವಿಭಿನ್ನ ತಳಿಗಳನ್ನು ಸಂರಕ್ಷಣೆ ಮಾಡ್ಕೊಂಡು ಹೋಗ್ತದ್ರಿ. ಹಾಗೆ ಕಾಂಡವ ಕೊರೆಯುವ ಕೀಟದ ಹತೋಟಿಗಾಗಿ ನಿಮ್ದೇ ಆದ ಮಾರ್ಗವನ್ನ ಅನುಸರಿಸಿದಿರಿ. ಹೇಳಿ, ಅರೇಬಿಕ ಕಾಫಿಯನ್ನು ಹೇಗೆ ನೆಟ್ಕೊಂಡಿದ್ರಿ, ರೋಬಸ್ಟ ಎಲ್ಲಿದೆ ಮತ್ತು ಕಾಂಡ ಕೊರೆಯುವ ಕೀಟಕ್ಕೆ ಹೇಗೆ ದಾರಿಯನ್ನ ಕಂಡುಕೊಂಡಿದ್ರಿ ಹತೋಟಿಗಾಗಿ? ಶುಂಠಿಕೊಪ್ಪ ಅರೇಬಿಕ ಕಾಫಿಗೆ ಹೇಳಿದ ಜಾಗ. ಈ ವಾತಾವರಣ ಅರೇಬಿಕಕ್ಕೆ ಬಹಳ ಸೂಟಬಲ್. ಆದ್ರೆ ಈ ಬಿಳಿ ಕರ್ಕೊಂಡ ಬಂದ ಮೇಲೆ ಬಹಳ ನಷ್ಟ ಆಯ್ತಾ ಬಂತು. 1000 ಗಿಡ ತೆಗಿಲಿಕ್ಕೆ ಸುಡ್ಲಿಕ್ಕೆ ಆಯ್ತು. ಅದಕ್ಕಾಗಿ ನಾನು ಏನ್ ಮಾಡಿದೆ ಅಂತ ಹೇಳಿದ್ರೆ, ನಾನು ಇಲ್ಲಿ ಬಂದ ಮೇಲೆ 54 ವರ್ಷ ಆಗಿದೆ, ಕಾಫಿ ಬೋರ್ಡ್ ವಿಜ್ಞಾನಿಗಳು ಮತ್ತೆ ಸ್ಟಾಫು ಮತ್ತೆ ಎಕ್ಸ್ಟೆನ್ಷನ್ ಆಫೀಸರ್ಸ್ ಒಟ್ಟಿಗೆ ತುಂಬಾ ಪರಿಚಯ ಮಾಡಿಕೊಂಡು ಅವರ ಅಡ್ವೈಸ್ ಕೇಳ್ಕೊಂಡು ಮಾಡ್ತಾ ಇದ್ದೀನಿ. ಇವತ್ತು ಕೂಡ ಅದೇ ಮಾಡ್ತಾ ಇದ್ದೀನಿ. ಅದರಲ್ಲಿ ನಮ್ಮ ಎಂಟಮಾಲಜಿಸ್ಟ್ ಒಬ್ರು ಸೇರಿ ಹೇಳಿದ್ರು, ಒಂದು ಹೊಸ ನಮನೆ ಇದೆ, ಅದನ್ನ ನಾವು ಟ್ರೈ ಮಾಡೋಣ ಇಲ್ಲಿ ಅಂತ. ಆಗ್ಲಿ, ಡಾಕ್ಟರ್ ರಾಫೆಲ್ ಕುರಿಯನ್, ನೀವು ಅಡ್ವೈಸ್ ಮಾಡಿ, ನಾನು ನೀವು ಹೇಳಿದಂಗೆ ಮಾಡ್ತೀನಿ ಅಂತ ಹೇಳಿ ಸ್ಟಾರ್ಟ್ ಮಾಡಿದ್ದೀನಿ. ಇವಾಗ ಡಾಕ್ಟರ್ ರೆಡ್ಡಿ ಮತ್ತು ಡಾಕ್ಟರ್ ರಂಜಿತು ನಮಗೆ ಸಹಾಯ ಮಾಡ್ತಾ ಇದ್ದಾರೆ. ಈ ನಮನೆ ಹೇಗೆ ಅಂತ ಹೇಳಿದ್ರೆ, ಒಂದ್ಸತಿ ಈ ಗಿಡ ಈ ಪೆಸ್ಟ್ ಅಟ್ಯಾಕ್ ಆಗಿದೆ ಅಂತ ಹೇಳಿದಂಗೆ, ಅದಕ್ಕೆ ನಾವು ಒಂದು ಬಿಳಿ ಬಟ್ಟೆನ ಸುತ್ತೀವಿ. ಸುತ್ತಬಿಟ್ಟು ಇದಕ್ಕೆ ಒಂದು ಮದ್ದು ಹೊಡಿತೀವಿ. ಈ ಮದ್ದು ಏನಂತ ಹೇಳಿದ್ರೆ, ನಮ್ಮ ಮಾಮೂಲು ಬೋರರ್ಗೆ ಯೂಸ್ ಮಾಡುವಂತ ಕ್ಲೋರೋಫೈಟಿಫಾಸು. ಆದ್ರೆ ಈ ಮದ್ದು ಅದಕ್ಕೆ 5% ಸೈಪರ್ ಮೆಥರಿನ್ ಅಂತ ಒಂದು ಮದ್ದನ್ನು ಸೇರಿಸಿ ಕೊಟ್ಟಿದ್ದಾರೆ. ಒಂದೇ ಮದ್ದನ್ನು ಹೊಡೆದ್ರೆ ಸಾಕು, 3 ತಿಂಗಳಿಗೆ ಒಂದ್ಸತಿ ಹೊಡಿಬೇಕು, ಆವಾಗ ಈ ಗಿಡಗಳನ್ನ ಸೇವ್ ಮಾಡಬಹುದು ಅಂತ ಆಯ್ತದೆ. ನಾನು ಈ ನಮ್ಮನೆ 4 ವರ್ಷ ಮುಂದೆ ಶುರು ಮಾಡಿದೆ. ನಾನು ಇವಾಗ ಹೇಳೋದಾದ್ರೆ, ನನಗೆ ಧೈರ್ಯ ಇದೆ ತಮ್ಗೆಲ್ಲ ಹೇಳಲಿಕ್ಕೆ, ಇದನ್ನ ತಾವು ಕೂಡ ತಮ್ಮ ತೋಟದಲ್ಲಿ ಮಾಡಿ ನಿಮಗೆ ಲಾಭ ಆಗುವಂತ ಧೈರ್ಯ ಇದೆ ನನಗೆ ಹೇಳಲಿಕ್ಕೆ. ನಿಮಗೆ ನೀವು ಈ ಮೆಥಡ್ ಅನ್ನು ಫಾಲೋ ಮಾಡಿ ಅರೇಬಿಕಾ ಅರೇಬಿಕ ಸೇವ್ ಮಾಡಬಹುದು. ಯಾಕೆ ಅಂತ ಹೇಳಿದ್ರೆ, ಅರೇಬಿಕಾ ಭಾರತ ದೇಶದಲ್ಲೇ ಕಡಿಮೆ ಆಯ್ತಾ ಇದೆ. ನಾನು 66ನೇ ಇಸ್ವಿಯಲ್ಲಿ ಬರುವಾಗ ಭಾರತ ದೇಶದಲ್ಲಿ 80% ಅರೇಬಿಕಾ ಇತ್ತು, 20% ರೋಬಸ್ಟ್ ಇತ್ತು. ಇವತ್ತು 80% ರೋಬಸ್ಟ, 20% ಅರೇಬಿಕಾಕ್ಕೆ ಹೋಗ್ಬಿಟ್ಟಿದೆ. ಆದ್ರೆ ಅರೇಬಿಕನ್ನ ಸೇವ್ ಮಾಡಬೇಕಾದ್ರೆ ಇದು ಒಂದು ನಮನೆ ಅಂತ ನಾನು ನಿಮಗೆ ಹೇಳಲಿಕ್ಕೆ ಧೈರ್ಯ ಮಾಡ್ತೀನಿ. ನೋಡಿ, ಒಂದು ರೀತಿಯ ವಿನೂತನ ಕ್ರಮ, ಪರಿಣಾಮಕಾರಿಯಾದ ಕ್ರಮ ತಾವು ತೋಟದಲ್ಲಿ ತೋರಿಸ್ತಾ ಇದ್ರಿ. 4 ವರ್ಷದ ಕಾಂಡ ಕೊರೆಯೋ ಕೀಟದ ಬಾಧೆಗೆ ಒಳಗಾಗಿರುವ ಗಿಡ ಚೆನ್ನಾಗಿ ಫಸಲು ಕೊಡ್ತಾರೆ. ಅದು ಅದಕ್ಕೆ ಮೊದಲು ಗೋಣಿಚೀಲ ಸುತ್ತಾ ಇದ್ರಿ, ಈಗ ಬಿಳಿ ಬಟ್ಟೆಯನ್ನ ಸುತ್ತಿ ಹತೋಟಿ ಮಾಡ್ತಾ ಇದ್ರಿ. ಕಾಂಡ ಕೊರೆಯೋ ಕೀಟ ಬಂದಿದ್ರು ಗಿಡ ಉಳಿತತೆ ಮತ್ತೆ ಮುಂದುವರಿತಾ ಇರತ್ತೆ. ಒಂದೊಂದು ಗಿಡಕ್ಕೆ ಎಷ್ಟು ಖರ್ಚಾಗಬಹುದು ಅಂತ ಹೇಳ್ತೀರಿ? ಇವಾಗ ಗೋಣಿಚೀಲ ಸುತ್ತುವಾಗ ನಮ್ಗೆ ಒಂದು 15 ರೂಪಾಯಿ ಆಯ್ತಿತ್ತು. ಆವಾಗ ನಮ್ದೇ ಹಳೆ ಗೋಣಿಚೀಲ ಆಯ್ತಿತ್ತು ಮತ್ತು ಮದ್ದುಗೆ ಕೂಡ ಬೆಲೆ ಕಮ್ಮಿ ಇತ್ತು. ಇವಾಗ ಈ ನಾನ್ ಓವನ್ ಕ್ಲಾತ್ ಅಂತ ಏನ್ ಯೂಸ್ ಮಾಡ್ತಾ ಇದ್ದೀವಿ, ಅದು ಒಂದು ಸಾಧಾರಣ ಗಿಡಕ್ಕೆ, ಆವರೇಜ್ ಗಿಡಕ್ಕೆ ಒಂದು 25 ರೂಪಾಯಿದು ಬಟ್ಟೆ ಬೇಕಾಯ್ತದೆ. ಮತ್ತು 4 ಸತಿ ವರ್ಷಕ್ಕೆ ಸ್ಪ್ರೇ ಮಾಡಲಿಕ್ಕೆ ಅದಕ್ಕೆ ಒಂದು 10 ರೂಪಾಯಿ ಆಯ್ತದೆ. ಒಂದು ಗಿಡಕ್ಕೆ 35-40 ರೂಪಾಯಿ ಆಯ್ತದೆ. ಆದ್ರೆ ಆ ಗಿಡ ನಾವು ಉಳಿಸ್ಕೊಂಡ್ರೆ ಅದರ 4 ವರ್ಷ ಸಿಕ್ಕುವಂತ ಕಾಪಿ ಖಂಡಿತವಾಗಿ ಅದಕ್ಕಿಂತ ಹೆಚ್ಚು ಪ್ರಮಾಣದಲ್ಲಿ ಇರ್ತದೆ ಅಂತ ನಾನು ಮಾಡ್ತಾ ಇದ್ದೀನಿ. ನಮ್ಮಲ್ಲಿ 4 ವರ್ಷದಿಂದ ಒಟ್ಟು 11,000 ಗಿಡ ಬೋರರು ಕಂಡುಹಿಡಿದು ಅದಕ್ಕೆ ಬಟ್ಟೆ ಸುತ್ತಿ ಮದ್ದು ಹೊಡೆದಿದ್ದೀವಿ. 10,000 ಒಳ್ಳೆ ಬೇರೆ ಗಿಡ ಹೇಗಿದೆ, ಒಳ್ಳೆ ಚೆನ್ನಾಗಿ ಬಂದಿದೆ, ರಿಕವರ್ ಆಗಿದೆ, ಇನ್ನು ಕೂಡ ಕಾಫಿ ಕೊಡುವಂತ ಲಕ್ಷಣ ಇದೆ. ಸಾವಿರ ಗಿಡ ಮಾತ್ರ ಬಹಳ ಲಾಚಾರ ಆಗ್ಬಿಟ್ಟಿದ್ದನ್ನ ನಾವು ಅದನ್ನ ತೆಗೆದು ಬೇರೆ ಗಿಡ ಹಾಕಿದೀವಿ. ಈ ರೀತಿಯ ಕ್ರಮಗಳು ಕಾಫಿ ಬೆಳೆಗಾರರಿಗೂ ಒಳ್ಳೆಯದು, ಮತ್ತೆ ಕೀಟ ಹತೋಟಿಗೆ ವಿಪರೀತ ಪರಿಶ್ರಮ ಪಡುವ ಅಗತ್ಯ ಇಲ್ಲ ಅಂತ ಅನ್ನಿಸ್ತಾ ಇದೆ ತಾವು ಹೇಳುವಾಗ. ಕಾಫಿ ಪಲ್ಪ್ ಮಾಡೋ ಒಂದು ವ್ಯವಸ್ಥೆಯನ್ನ ಬಹಳ ಹಿಂದಿನ ಮಾಡ್ಕೊಂಡಿದ್ರೆ, ಇದು ತಂದೆಯವರು ಮಾಡಿದ್ದ, ನೀವು ಕೃಷಿಗೆ ಬಂದ ಮೇಲೆ ಶುರು ಮಾಡ್ಕೊಂಡಿದ್ದ? ನಾನು ತೋಟಕ್ಕೆ ಬಂದು ಸೇರುವಾಗಿಂತ ಮುಂಚೆನೆ ನಮ್ಮ ತಂದೆಯವರು ಪಲ್ಪರ್ ಹಾಕಿದ್ರು. ಆವಾಗ CVS ಕಂಪನಿ ಅಂತ ಮಡಿಕೇರಿಯಲ್ಲಿ ಇದ್ರು. ಅವರ ಒಳ್ಳೆ ಮೆಷಿನ್ ಹಾಕಿ ನಾವು ಪಲ್ಪ್ ಮಾಡಿ ಮೂರು ಲಾಭ ಇತ್ತು. ಒಂದೇನು ಅಂತ ಹೇಳಿದ್ರೆ, ಈ ಕಣ ಕಮ್ಮಿ ಜಾಗ ಸಾಕಿತ್ತು ಕಾಫಿ ಒಣಗಿಸ್ಲಿಕ್ಕೆ, ವಾಶ್ ಮಾಡಿದ ಮೇಲೆ, ಪಾರ್ಚ್ಮೆಂಟ್ ಮಾಡಿದ ಮೇಲೆ. ಎರಡನೇ, 24 ಚೀಲ ಒಂದು ಟನ್ಗೆ ಸಾಕು. ನಾವು ಒಣಗಿಸಿದ್ರೆ ಬಿಸಿಲಲ್ಲಿ ಕಾಫಿನ ಚೆರಿ ಮಾಡಿದ್ರೆ 38-40 ಚೀಲ ಬೇಕಾಯ್ತದೆ. ಸೊ ಸ್ಟೋರೇಜು ಮತ್ತೆ ಜಾಗ ಒಣಗಿಸ್ಲಿಕ್ಕೆ ಎಲ್ಲ ನೋಡುವಾಗ ಪಲ್ಪ್ ಮಾಡೋದು ಒಳ್ಳೇದು. ಮೂರನೇ ಮುಖ್ಯ ಕಾರಣ ಏನಂತ ಹೇಳಿದ್ರೆ, ಪಾರ್ಚ್ಮೆಂಟ್ಗೆ ಯಾವಾಗಲು ಚೆರಿ ಕಾಫಿಗಿಂತ ಹೆಚ್ಚು ಬೆಲೆ ಸಿಗ್ತದೆ. ಅದಕ್ಕಾಗಿ ಆವಾಗಲಿಂದ ನಾವು ಪಲ್ಪಿಂಗ್ ಮಾಡ್ತಾ ಇದ್ದೀವಿ. ಇನ್ನೂ ಕೂಡ ನಾನು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸ್ವಲ್ಪ ಒಳ್ಳೆ ಒಳ್ಳೆ ಮೆಥಡ್ಸ್ ಶುರು ಮಾಡಿದ್ದೀವಿ. ನಾನು ಶುರುಲಿ ಮಾಡುವಾಗ 65,000 ಲೀಟರ್ ಬೇಕಿತ್ತು ಒಂದು ಟನ್ ಕಾಫಿ ಪಲ್ಪ್ ಮಾಡಲಿಕ್ಕೆ. ಇವಾಗ 1,000 ಲೀಟರ್ ಒಂದು ಟನ್ಗೆ ಮಾಡುವಂತ ನಮೂನೆಗಳನ್ನ ನಾನು ನಮ್ಮ ತೋಟದಲ್ಲಿ ಹಾಕೊಂಡಿದ್ದೀನಿ. ಅದಕ್ಕಾಗಿ ಕಡಿಮೆ ನೀರಲ್ಲಿ ಪಾರ್ಚ್ಮೆಂಟ್ ಮಾಡಿಕೊಂಡು ಕ್ಲೀನ್ ಆಗಿ ಪಾರ್ಚ್ಮೆಂಟ್ ಬರ್ತಾ ಉಂಟು. ಜೊತೆಗೆ ಕಾಫಿ ಪಲ್ಪ್ ಮಾಡುವಾಗ ಸಿಪ್ಪೆ ಸಿಗುತ್ತೆ, ಅದನ್ನ ಚೆನ್ನಾಗಿ ಬಳಕೆ ಮಾಡಿಕೊಂಡು ಗೊಬ್ಬರ ಮಾಡ್ಕೊಳ್ತೀರಿ. ಅದ್ರ ಜೊತೆಗೆ ಸಗಣಿಯನ್ನು ಸೇರಿಸಿ ನಿಮ್ದೇ ಆದ ಕ್ರಮದಲ್ಲಿ ಹೇರಳವಾಗಿ ಗೊಬ್ಬರ ಮಾಡಿಕೊಂಡು ತೋಟಕ್ಕೆ ಬಳಕೆ ಮಾಡ್ಕೊಳ್ತಾಯಿದ್ರಿ, ಹೇಳಿ. ನಮಗೆ ಒಂದು ಬ್ಯಾಂಗ್ಳೂರಲ್ಲಿ ಡಾಕ್ಟರ್ ಪೊನ್ನಬೆಲ್ಲಿ ಸ್ವಾಮಿ ಅಂತ ಇದ್ದಾರೆ. ಅವರು ಬಂದು ನಮ್ಮ ಪಕ್ಕದಲ್ಲಿ ಇರುವ ಕೊಡಗಿನಲ್ಲಿ ಸುಮಾರು ಬೆಳೆಗಾರರಿಗೆ ಈ ಮಲ್ನಾಡ್ ಮೆಥಡ್ ಆಫ್ ಕಾಂಪೋಸ್ಟಿಂಗ್ ಅಂತ ಹೇಳಿಕೊಟ್ಟಿದ್ದಾರೆ. ಇದು ಬಹಳ ಸಿಂಪಲ್ ಮೆಥಡು, ಇದಕ್ಕೆ ಜಾಸ್ತಿ ಏನು ಖರ್ಚು ಆಗೋದು ಇಲ್ಲ. ನಮ್ಮ ತೋಟದಲ್ಲಿ ಇರುವಂತ ಮೆಟೀರಿಯಲ್ಲೇ ಸಾಕು, ಆ ವಸ್ತುಗಳನ್ನ ಸೇರಿಸಿ ಕರೆಕ್ಟ್ ಆಗಿ ಮಾಡಿದ್ರೆ 2 ಒಳ್ಳೆ ಕಾಂಪೋಸ್ಟ್ ಆಯ್ತದೆ. ಫಸ್ಟ್ ನಾವು ಕಾಫಿ ಸಿಪ್ಪೆನ ಹಾಕಬೇಕು ಅಡಿಯಲ್ಲಿ, ಅದರ ಮೇಲೆ ಕೊಟ್ಟಿಗೆ ಸಗಣಿ, ಹಸಿ ಸಗಣಿ ಆಗ್ಬೋದು, ಹಾಕ್ತಿವಿ. ಅದರ ಮೇಲೆ ತೋಟದಲ್ಲಿ ಬಿದ್ದ ಒಣಗಿಲಿ ಎಲೆ ಅದನ್ನ ತಂದು ಹಾಕ್ತಿವಿ. ಬೆಲ್ಲದ ನೀರ್ ಮಾಡಿ ಅದ್ರ ಮೇಲೆ ವಾಟರ್ ಪಾಟ್ ಅಲ್ಲಿ ಹಾಕ್ತಿವಿ. ಅಲ್ಲಿಂದ ಒಂದು ಕುಕ್ಕೆ ಒಳ್ಳೆ ಕಾರ್ಬನ್ ತಂದು ಹಾಕ್ತಿವಿ. ಇದೇ ರೀತಿಯಲ್ಲಿ 2-3 ಲೇಯರ್ ಮಾಡಿ ಪ್ಲಾಸ್ಟಿಕ್ ಮುಚ್ಚಿಬಿಟ್ಟು ಮಡಗ್ಬಿಡ್ತೀವಿ. ಅದರಲ್ಲಿ ಪ್ಲಾಸ್ಟಿಕ್ ಒಳಗೆ ಬಿಸಿ ಆಯ್ತದೆ ಅಂತ ಹೇಳಿ, ಬಹಳ ಹೀಟ್ ಆಯ್ತದೆ, ಒಳ್ಳೆ ಮೈಕ್ರೋ ಆರ್ಗನಿಸಮ್ ಸತ್ತೋಗ್ಬಹುದು ಅಂತ ಹೇಳಿ 5-5 ಅಡಿಗೆ ಒಂದೊಂದು ಪೈಪ್ ಹಾಕಿ ಅದರ ಅಡಿಗೆ ನೀರು ಬಿಡ್ತಾ ಇದ್ವಿ. ಈ ಕಾಂಪೋಸ್ಟ್ ರೆಡಿ ಆದ್ಮೇಲೆ 30 ಅದನ್ನ ಮಗ್ಚಿ ಹಾಕ್ಬೇಕು, ಪುನಃ ಪ್ಲಾಸ್ಟಿಕ್ ಮುಚ್ಚಬೇಕು. ರೆಡಿ ಆದ್ಮೇಲೆ ನಾವು ಅದನ್ನ ತಕೊಂಡು ಹೋಗಿ ICAR ಅಲ್ಲಿ, IIHR ಅಲ್ಲಿ ಒಂದು ಮೆಟೀರಿಯಲ್ ಕೊಡ್ತಾ ಇದ್ದಾರೆ, AMC ಅಂತ, ಅರ್ಕಾ ಮೈಕ್ರೋಬಿಯಲ್ ಕನ್ಸೋರ್ಷಿಯಾ. ಇದರಲ್ಲಿ ಎಲ್ಲ ನಮಗೆ ಒಳ್ಳೆ ಗುಣ ಇರುವಂತ ಬಯೋ ಆರ್ಗನಿಸಮ್ಸ್ ಸಿಗ್ತದೆ. ಅದನ್ನ ಹಾಕಿ ಒಂದು 10-15 ಪುನಃ ಅದನ್ನ ಪ್ಲಾಸ್ಟಿಕ್ ಅಲ್ಲಿ ಮುಚ್ಚಿ ಮಡಗ್ತೀವಿ. ಅಷ್ಟವರೆಗೆ ಈ AMC ಎಲ್ಲಾ ಕಾಂಪೋಸ್ಟ್ಗೆ ಹತ್ತಿರ್ತದೆ. ಅದನ್ನ ತಗೊಂಡೋಗಿ ನಾವು ತೋಟದಲ್ಲಿ ಹಾಕ್ತಿವಿ. ಒಂದೇ ಒಂದು ವಿಷಯ ನೋಡ್ಕೊಳ್ಬೇಕು ಅಂತ ಹೇಳಿದ್ರೆ, ಇದ್ ಹಾಕಿದ ಮೇಲೆ ಬೋರ್ಡೋ ಮಿಕ್ಸ್ಚರ್ ಹೊಡಿಬಾರ್ದು. ಒಳ್ಳೆ ಮೆಣಸಿಗೆ ಬೋರ್ಡೋ ಮಿಕ್ಸ್ಚರ್ ಹೊಡೆದ ಮೇಲೆ ಹಾಕಿದ್ರೆ ಇದು ಬಾರಿ ಒಳ್ಳೇದು. ಒಟ್ಟು ವರ್ಷಕ್ಕೆ ಎಷ್ಟು ಟನ್ನು ಈ ರೀತಿಯಲ್ಲಿ ಗೊಬ್ಬರ ಮಾಡ್ಕೊಳ್ತೀರಿ, ಸಾವಯವ ಗೊಬ್ಬರವನ್ನ? ಅದು ನಮ್ಮ ಕಾಫಿ ಇಳುವರಿ ಹೇಗಿದೆ ಅದ್ರ ಮೇಲೆ ಡಿಪೆಂಡ್ ಆಯ್ತದೆ. ದೊಡ್ಡ ಕ್ರಾಪ್ ವರ್ಷ 40 ವರೆಗೆ ಮಾಡ್ತೀವಿ. ಮಾರನೇ ವರ್ಷ ಕಾಫಿ ಸ್ವಲ್ಪ ಕಡಿಮೆ ಆಗುವಾಗ 25-30 ಮಾಡ್ತೀವಿ. ನೋಡಿ, ಮಣ್ಣಿಗೆ ಸಾವಯವ ಗೊಬ್ಬರವನ್ನ ಕೊಟ್ಟಷ್ಟು ಒಳ್ಳೇದಂತ ಅನ್ಕೊಂಡು ಈ ಸಲುವಾಗಿ ಸಾವಯವ ಗೊಬ್ಬರ ತಯಾರಿಸಿಕೊಳ್ಳಿಕ್ಕೆ ಮಹತ್ವ ಕೊಟ್ಟಿದ್ರಿ. ಇದು ಆಗ್ಲೇಬೇಕು. ಈ ತರ ಇದ್ರೇನೆ ಕಾಳ್ಮೆಣಸ್ ಆಗ್ಲಿ ಕಾಫಿ ಆಗ್ಲಿ ಚೆನ್ನಾಗಿರುತ್ತೆ, ಹಾಗೆ ತೋಟಕ್ಕೂ ಒಳಿತು. ಕಾಫಿಯಲ್ಲಿ ಅರೇಬಿಕಾವನ್ನ ನೋಡ್ಕೊಂಡ್ರೆ ಕೆಂಟು, 795 ಈ ತರದ ತಳಿಗಳು ಅಲ್ಲಲ್ಲಿದ್ದಾವೆ. ಕೆಂಟಂತೂ ಅಪರೂಪ. ನಿಮ್ಮಲ್ಲಿ ಯಾವ್ಯಾವ ತಳಿಗಳಿದ್ದಾವೆ? ಕೆಲವು ಕೆಂಟು ಇದೆ, ಆದ್ರೆ ಕೆಂಟ್ಗೆ ಏನು ತೊಂದರೆ ಅಂತ ಹೇಳಿದ್ರೆ, ಚುಕ್ಕಿ ಕಾಯಿಲ ಹೆಮಿಲಿಯಾ ಅಂತ ಹೇಳ್ತೀವಲ್ಲ, ಯೆಲ್ಲೋ ರಸ್ಟ್ ಅಂತ, ಅದು ಹೆಚ್ಚು ಬರೋದು. ಅದರಲ್ಲಿ 3 ಒಂದ್ಸತಿ ಒಳ್ಳೆ ಕಾಫಿ ಹಿಡಿಯೋದು. ಆದ್ರೆ 3 ಖರ್ಚು ಮಾಡಿ 1 ಹಿಡಿದ್ರೆ ಅದನ್ನ ಎಕನಾಮಿಕಲ್ ಈಲ್ಡ್ ಅಂತ ಹೇಳಕ್ ಹಾಕಿಲ್ಲ. ಅದಕ್ಕಾಗಿ ನಾವು ಅದನ್ನ ಮೆಲ್ಲೆ ಬಿಟ್ಟಿದ್ದೀವಿ. 795 ಬಂದ ಮೇಲೆ ಅರಬಿಕ ಬೆಳೆಗಾರರದು ದೊಡ್ಡ ಒಂದು ಸಹಾಯ ಆಯ್ತು ಅವ್ರಿಗೆ. ಒಳ್ಳೆ ಕಾಫಿ ಒಂದು ಏಕರಿಗೆ ಒಂದು ಟನ್ನು ಕೂಡ ಕುಯ್ತಾ ಇದ್ದೀವಿ. ಅದು ಕೂಡ ಇವಾಗ ಹಳೆಯದಾಗಿದ್ದಕ್ಕೆ ಅದರ ರೆಸಿಸ್ಟೆನ್ಸು ಸ್ವಲ್ಪ ಇಳಿತಾ ಇದೆ. ಈ ಎಲೆ ಕಾಯಿಲ ಅಂತ ಹೇಳಿದಲ್ಲ, ನಾನು ಕಾಲೇಜಿಂದ ಬರುವಾಗ 66ನೇ ಇಸ್ವಿಲಿ 12 ನಮೂನೆಯ ರೇಸಸ್ ಇತ್ತು. ಇವಾಗ 36 ರೇಸ್ ಆಗ್ಬಿಟ್ಟಿದೆ, ಅದೇ ಮ್ಯೂಟೇಟ್ ಆಗಿದೆ. ಅದಕ್ಕಾಗಿ ಆ ತರ ಗಿಡನ ಇನ್ನು ಮುಂದೆ ನಾವು ನಟ್ರೆ ಬೆಳೆಗಾರರಿಗೆ ಬಹಳ ಕಷ್ಟ ಆಯ್ತದೆ, ಅದನ್ನ ಸ್ಪ್ರೇ ಮಾಡಿಕೊಂಡು ಖರ್ಚು ಹೆಚ್ಚು ಮಾಡಿಕೊಂಡು ನೋಡ್ಕೊಳಕ್ ಆಗಿಲ್ಲ. ಅದಕ್ಕಾಗಿ ಕಾಫಿ ಬೋರ್ಡಿನ ವಿಜ್ಞಾನಿಗಳು ಏನ್ ಮಾಡಿದ್ದಾರೆ ಅಂತ ಹೇಳಿದ್ರೆ, ಲೀಫ್ ರಸ್ಟ್ ರೆಸಿಸ್ಟೆನ್ಸ್ ಇರುವಂತಹ ಗಿಡನ, ಒಳ್ಳೆ ಕ್ರಾಪ್ ಕೊಡುವಂತದ್ದು ಒಳ್ಳೆ ಟೇಸ್ಟ್ ಇರುವಂತ ಗಿಡಕ್ಕೆ ಕ್ರಾಸ್ ಮಾಡಿ ಒಳ್ಳೆ ಒಳ್ಳೆ ತಳಿ ತಂದಿದ್ದಾರೆ. ಹೇಳ್ಬೇಕಾದ್ರೆ ಇವಾಗ ಚಂದ್ರಗಿರಿ ಇದೆ, ಅದನ್ನ ನಾವು ಹೆಚ್ಚಾಗಿ ನಡ್ಬೋದು. ಅದಕ್ಕೆ ಎಲೆ ಕಾಯಿಲೋ ಕಮ್ಮಿ, ಬೋರರ್ ಕೂಡ ಕಮ್ಮಿ. ಯಾಕೆ ಅಂತ ಹೇಳಿದ್ರೆ ಅದರಲ್ಲಿ ಎಲೆ ಸೊಪ್ಪು ಬೀಳೋದಿಲ್ಲ, ಸೊ ಒಳ್ಳೆ ಕವರ್ ಇರ್ತದೆ ಸ್ಟೆಮ್ಗೆ, ಓಪನ್ ಆಗೋದಿಲ್ಲ. ಯಾವ ಸ್ಟೆಮ್ ಓಪನ್ ಆಯ್ತು, ಯಾವ ಬಡ್ಡೆ ಓಪನ್ ಆಗ್ಬಿಡ್ತು, ಅದರಲ್ಲಿ ಬೋರರು ಹೆಚ್ಚು ಬಂದು ಕೂತು ಮೊಟ್ಟೆ ಹಾಕಿ ಅದು ಬ್ರೀಡ್ ಆಗೋದು. ಯಾವಾಗ ಅಲ್ಲಿ ನೆರಳಾಯ್ತು, ಕತ್ಲಾಯ್ತು, ಅಲ್ಲಿ ಬೋರರ್ ಕಮ್ಮಿ ಆಯ್ತದೆ. ಇದೇ ರೀತಿ ಇವಾಗ ನಮ್ಮ ಕಾಫಿ ಬೋರ್ಡಿನ ವಿಜ್ಞಾನಿಗಳು ಹೊಸ ನಮೂನೆ ಗಿಡ ತಂದಿದ್ದಾರೆ. ಅದಕ್ಕೆ 53-55 ಅಂತ ನಂಬರ್ ಕೊಟ್ಟಿದ್ದಾರೆ. ಅದರಲ್ಲಿ ವೈಟ್ ಸ್ಟೆಮ್ ಬೋರರ್ಗೆ ಕೂಡ ರೆಸಿಸ್ಟೆನ್ಸ್ ಇದೆ. ಅದನ್ನ ನಾವು ಇವಾಗ 3 ವರ್ಷದಿಂದ ನಡ್ತಾ ಇದ್ದೀವಿ. ಅದನ್ನ ನೋಡಿಬಿಟ್ಟು ಇನ್ನು ಮುಂದೆಗೆ ಬೆಳೆಗಾರರಿಗೆ ಹೇಗೆ ಇದೆ ಗಿಡ ಅಂತ ಮಾಡಿದ್ದೀವಿ. ಕಾಫಿ ಬೋರ್ಡ್ ಅವರು ಇದೇ ಗಿಡನ ಟಿಶ್ಯೂ ಕಲ್ಚರ್ ಮಾಡಿಸಿ ನಮಗೆ ಕೊಟ್ಟಿದ್ದಾರೆ. ಇಲ್ಲಿ ಕೆಲವಾರು ತೋಟಗಳಲ್ಲಿ ಒಂದೊಂದು ಏಕರ್ ನಟ್ಟಿದ್ದೀವಿ, ಅದನ್ನ ಕೂಡ ಕಾಫಿ ಬೋರ್ಡ್ ಬಂದು ನೋಡ್ಕೊಂಡು ಇದ್ದಾರೆ. ಅದರ ಪರ್ಫಾರ್ಮೆನ್ಸ್ ಹೇಗೆ ಇರ್ತದೆ, ಒಳ್ಳೆ ಈಲ್ಡು, ಕಾಫಿದು ಕ್ವಾಲಿಟಿ, ಎಲೆದು ಕಾಯಿಲ ಎಲ್ಲ ಚೆಕ್ ಮಾಡ್ತಾ ಇದ್ದಾರೆ. ಅರೇಬಿಕಾ ಮತ್ತು ರೋಬಸ್ಟ ಎರಡನ್ನೂ ಇಟ್ಕೊಂಡಿದ್ರಿ. ತಾವು ಹೇಳ್ತಾ ಇದ್ರಿ ರೋಬಸ್ಟವನ್ನ ತೋಟದ ಅಂಚಿನಲ್ಲಿ ಹಾಕೊಂಡಿದೀನಿ, ಉಳಿದಂತೆ ಒಳಗಡೆ ಅರೇಬಿಕಾ ಇದೆ ಅಂತ ಅನ್ಕೊಂಡು ಕಾಂಡಾಕುರಿಯೋ ಕೀಟದ ಹತೋಟಿಗೂ ನೆರವಾಗ್ತದೆ ಅನ್ನೋ ಒಂದು ವಿಚಾರವನ್ನು ಪ್ರಸ್ತಾಪ ಮಾಡ್ತಾ ಇದ್ರಿ. ನಮ್ಮ ಮನೆ ಸುತ್ತು ಮಡ್ಕೊಂಡ್ರೆ ಒಂದು ಕೆಲ್ಸಕ್ಕೆ ಸುಲಭ ಆಯ್ತದೆ. ತಮಗ್ ಗೊತ್ತಿರುವಂಗೆ ಅರೇಬಿಕಾಕ್ಕೆ ಕೆಲ್ಸ ಖರ್ಚು ಹೆಚ್ಚು, ರೋಬಸ್ಟಕ್ಕೆ ಕೆಲ್ಸ ಖರ್ಚು ಕಡಿಮೆ. ಅದಕ್ಕಾಗಿ ನಮ್ಮ ಹತ್ರ ಇದ್ರೆ ಸ್ಪ್ರೇಯರು ಮತ್ತೆ ಇರಿಗೇಷನ್ ಎಲ್ಲ ಒಟ್ಟಿಗೆ ಇರೋದಕ್ಕಾಗಿ ನಾವು ಅದನ್ನ ಹತ್ರ ಮಾಡ್ಕೊಳ್ತೀವಿ. ಈ ಬಾರ್ಡರ್ಗಳಲ್ಲಿ ಯಾಕೆ ನಾವು ರೋಬಸ್ಟ್ ಹಾಕ್ತೀವಿ ಅಂತ ಹೇಳಿದ್ರೆ, ಎಲ್ಲಿಯಾದ್ರೂ ನಮ್ಮ ಪಕ್ಕದವರು ನೆಗ್ಲೆಕ್ಟ್ ಮಾಡಿಬಿಟ್ರೆ, ಮಾಡ್ತಾರೆ ಅಂತ ಹೇಳೋದಿಲ್ಲ, ಮಾಡಿಬಿಟ್ರೆ ಅಲ್ಲಿ ನಮಗೆ ಬೋರರ್ ಹೆಚ್ಚಾಗ್ಬಿಡ್ತದೆ. ಕೆಲವು ಜನರು ಏನ್ ಮಾಡಿದ್ದಾರೆ, ಇವಾಗ ರೋಬಸ್ಟ್ ನಟ್ಟಿದ್ದಾರೆ, ಅದರ ಒಳಗೆ ಕೆಲವು ಅರಬಿಕನ ಬಿಟ್ಕೊಂಡಿದ್ದಾರೆ ಆಗೋಷ್ಟು ಸಿಕ್ಲಿ ಅಂತ. ಅದು ಅವರ ಮನಸ್ಸಲ್ಲಿ ಒಳ್ಳೇದಿರ್ಬೋದು, ಆದ್ರೆ ಆ ಅರಬಿಕದಿಂದ ಬೋರರ್ ಹತ್ತೋದು ಹೆಚ್ಚು. ಯಾಕೆ ನಾವು ಆ ಗಿಡಗಳಿಗೆ ಕೆಲಸ ಮಾಡ್ತಾ ಇಲ್ಲ, ಅವರು ರೋಬಸ್ಟನ್ನೇ ನಂಬಿಬಿಟ್ಟಿದ್ದಾರೆ. ಅದೇ ಕಾರಣಕ್ಕಾಗಿ ನಾನು ನಮ್ಮ ಸುತ್ತಮುತ್ತು ರೋಬಸ್ಟ ನಟ್ಟು ನಡುವಲ್ಲಿ ನಮ್ಮ ಮನೆ ಸುತ್ತು ಅರಬಿಕ ಮಾಡಿಕೊಂಡು ಅದನ್ನ ಸೇವ್ ಮಾಡ್ತಾ ಇದ್ದೀನಿ. ನೆರಳಿನ ಮರಗಳ ಒಂದು ನಿರ್ವಹಣೆ ಬಹಳ ಮುಖ್ಯವಾದ ಸಂಗತಿ. ಎಷ್ಟೋ ಜನ ವಿಪರೀತ ಮರಕಪಾತ್ ಮಾಡಿಬಿಡ್ತಾರೆ. ನಿಮ್ಮ ತೋಟವನ್ನು ನೋಡಿದ್ರೆ ಬಹಳ ಸಹಜವಾಗಿದೆ, ಅಷ್ಟೊಂದು ಮರಕಪಾತ್ ಮಾಡಿಲ್ಲ. ಪ್ರತಿ ವರ್ಷ ಮಾಡ್ತಿರೋ ಅಥವಾ ಮಾಡಿದ್ರು ಹೇಗ್ ಮಾಡ್ತೀರಿ ಅನ್ನೋದನ್ನ ತಿಳಿಸಿ. ಭಾರತ ದೇಶದ ಕಾಫಿಗೆ 3 ಮುಖ್ಯ ಮಾರಾಟ ಮಾಡುವಾಗ ಒಳ್ಳೆ ವಿಷಯ ಇದೆ. ಫಸ್ಟ್ ಏನಂತ ಹೇಳಿದ್ರೆ, ಒಂದು 80 ದೇಶಗಳಲ್ಲಿ ಕಾಫಿ ಬೆಳೆಸ್ತೀವಿ ಪ್ರಪಂಚದಲ್ಲಿ. ಭಾರತ ದೇಶದಲ್ಲಿ ಒಂದೇ ದೇಶದಲ್ಲಿ ಮಾತ್ರ ಈ ನ್ಯಾಚುರಲ್ ಫಾರೆಸ್ಟ್ ಒರಿಜಿನಲ್ ಕಾಡು ಅಡಿಲಿ ಕ್ಲೀನ್ ಮಾಡಿಕೊಂಡು ಕಾಫಿನ ನಟ್ತಾ ಇದ್ದೀವಿ. ಅದಕ್ಕೆ ನಾವು ಶೇಡ್ ಗ್ರೋನ್ ಕಾಫಿ ಅಂತ ಮಾರಾಟ ಮಾಡಲಿಕ್ಕೆ ಒಳ್ಳೆ ಒಂದು ಪಾಯಿಂಟ್ ಅದು. ಅದೇ ಕಾರಣಕ್ಕೆ ನಾವು ಅರೇಬಿಕದಲ್ಲಿ ಒಂದು 60-100 ಗಿಡಗಳು, ಬರೀ ಒಂದು ಜಾತಿದೇ ಇರಬಾರ್ದು. ನಮ್ಮ ಇಂಡಿಜಿನಸ್ ಅಂತ ಹೇಳ್ತೀವಲ್ಲ, ಹಳೆ ಮರ, ಬಿಟಿ, ಹತ್ತಿ, ನೇರಳೆ, ಹಲಸು, ಅಂತ ಮರಗಳನ್ನ ಹೆಚ್ಚು ನಟ್ಟಿದ್ದೀನಿ. ಸಿಲ್ವರು ಕಡಿಮೆ ಇದೆ, ಅದು ಬರೀ ಒಳ್ಳೆ ಮೆಣಸು ಹಚ್ಚಲಿಕ್ಕೆ ನಡ್ತಾ ಇದ್ದೀವಿ. ಈ ಸೊಪ್ಪು ಬೀಳ್ತದಲ್ಲ, ಅದರಲ್ಲಿ ಒಳ್ಳೆ ಸಾಯಿಲ್ ಕಂಡೀಷನ್ ಇಂಪ್ರೂವ್ ಆಯ್ತದೆ, ಮೈಕ್ರೋ ಆರ್ಗನಿಸಮ್ಸ್ ತುಂಬಾ ಹೆಚ್ಚಾಯ್ತದೆ ನೆಲದಲ್ಲಿ. ಎರೆಹುಳ ತಾವೆಲ್ಲ ನೋಡಿರ್ಬೋದು, ಎಲ್ಲಿ ಮಣ್ಣು ವಾತಾವರಣ ಚೆನ್ನಾಗಿದೆ ಮಣ್ಣದು, ಅಲ್ಲಿ ತುಂಬಾ ಮೈಕ್ರೋ ಆರ್ಗನಿಸಮ್ಸ್ ಎರೆಹುಳು ಸಿಗ್ತದೆ. ಮರ ಕಪ್ಪತ್ತು ವಿಷಯ ಮಾತಾಡಿದ್ರೆ, ನಾವು 30 ಅಡಿವರೆಗೆ ಯಾವ ಜೋಲ್ ಇದೆ ಅದನ್ನ ನಾವು ತೆಗಿತೀವಿ, ಅದನ್ನ ಬಿಡೋದಿಲ್ಲ. ಅದು ಯಾಕೆ ಅಂತ ಹೇಳಿದ್ರೆ, ಅದು ಗಿಡದ ಮೇಲೆ ಕೂತ್ಬಿಟ್ಟು ಗಿಡಕ್ಕೆ ಬಿಸಿಲು ಮುಟ್ಲಿಕ್ಕೆ ಬಿಡೋದಿಲ್ಲ. ಅದಕ್ಕಾಗಿ 30 ಅಡಿವರೆಗೆ ಜೋಲ್ ತೆಗಿತೀವಿ, ಅದರ ಮೇಲೆ ನಾವು ಹೋಗೋದಿಲ್ಲ. ಓ, ತುದಿ ಹೊಡೆಯೋದು ಅಥವಾ ವಿಪರೀತವಾಗಿ ಮರಗಳನ್ನ ಕಡಿಯೋದು ಇಂದ ಮಾಡಕ್ ಹೋಗುದಿಲ್ಲ ಅಲ್ವಾ? ಇಲ್ಲ, ಹೋಗೋದಿಲ್ಲ. ಇದು ಅರೇಬಿಕಕ್ಕೂ ಅನ್ವಯ ಆಗುತ್ತೆ, ರೋಬಸ್ಟಕ್ಕೂ ಉಪಯೋಗ ಆಗುತ್ತಾ? ರೋಬಸ್ಟ ತಮಗೆ ಗೊತ್ತಿರುವಂಗೆ ಹೆಚ್ಚು ಬಿಸಿಲು ಬೇಕು, 60-70% ಸನ್ಲೈಟ್ ಬೇಕು, 30% ಶೇಡ್ ಸಾಕು ಅಂತ ಹೇಳ್ತಾರೆ. ಅರಬಿಕಕ್ಕೆ ಶೇಡ್ ಸ್ವಲ್ಪ ಹೆಚ್ಚು ಬೇಕು. ಅದಕ್ಕಾಗಿ ನಾನು ಹೆಚ್ಚು ಮರನ ಕಪಾತ್ ಮಾಡಲಿಕ್ಕೆ ಹೋಗೋದಿಲ್ಲ. ನಮ್ಮ ಹಳೆ ಜಾತಿ ಮರ ಇರೋದಕ್ಕಾಗಿ ತಂಪಾಗಿ ಇರ್ತದೆ ತೋಟ. ಈ ಹೊರಗಡೆ ಟೆಂಪರೇಚರ್ಗಿಂತ ನಾವು ತೋಟದೊಳಗೆ ಹೋದ್ರೆ 3-4 degrees ಕಡಿಮೆ ಇದೆ. ಈ ತರ ವಾತಾವರಣ ಇದ್ರೆ ಅರೇಬಿಕಾ ಚೆನ್ನಾಗಿ ಬೆಳೀತದೆ, ಕ್ವಾಲಿಟಿ ಕಾಫಿ ಸಹ ಬೆಳೆಸಬಹುದು. ನಿಮ್ಮ ತೋಟದ ಮಣ್ಣಿನ ರಸಸಾರ ಪಿ ಹೆಚ್ಚು ಎಷ್ಟಿದೆ ಮತ್ತು ವ್ಯತ್ಯಾಸ ಆಗದಂಗೆ ಏನು ಮಾಡ್ತೀರಿ? ಸುಣ್ಣ ಹಾಕೋದು ಮತ್ತೆ ಸಾವಯವ ಗೊಬ್ಬರ ಕೊಡೋದು ಇದೆಲ್ಲ. 50 acres ಕಾಫಿ ತೋಟನ ನಾನು 3 blocks ಮಾಡಿದ್ದೀನಿ. ಪ್ರತಿ ವರ್ಷ 1 block ಇಂದ ಒಂದು 10-20 ಸ್ಯಾಂಪಲ್ ಕಳಿಸಿ ಸಾಯಿಲ್ ಟೆಸ್ಟಿಂಗ್ ಮಾಡಿಸ್ತೀನಿ. ಯಾವಾಗ 5.4 ಬಂದುಬಿಡ್ತು ಅಲ್ಲಿಗೆ ನಮ್ಮ ವಿಜ್ಞಾನಿಗಳು ಸಜೆಷನ್ ಕೊಡ್ತಾರೆ ಇಷ್ಟು ಸುಣ್ಣ ಅಥವಾ ಡೋಲಮೈಟ್ ಹಾಕಬೇಕು ಅಂತ. ಅದನ್ನು ಅದೇ ವರ್ಷ ಫೆಬ್ರವರಿ ಮಾರ್ಚಲ್ಲಿ ಹಾಕ್ಬಿಡ್ತೀನಿ. ಹಾಕ್ಬಿಟ್ಟು 1 tinglaadಮೇಲೆ ಅವರು ನಮಗೆ ಈ ಬ್ಲಾಕಿಗೆ ಎಷ್ಟು ಗೊಬ್ಬರ ಹಾಕಬೇಕು ಚೆಕ್ ಮಾಡುವಾಗ ಪಿ ಎಚ್ 6.12 ಬರ್ತದೆ, ಆವಾಗ ಎಷ್ಟು ಗೊಬ್ಬರ ಹಾಕಬೇಕು ಅಂತ ಅವ್ರು ಹೇಳಿಕೊಡ್ತಾರೆ. ಅದೇ ರೀತಿ ಹಾಕ್ತೀನಿ. ಮಾರನೇ ವರ್ಷ 2nd block ಹೋಯ್ತೀನಿ, 3rd ವರ್ಷ 3rd block. ಏನಾಯ್ತದೆ ಅಂತ ಹೇಳಿದ್ರೆ ಇಡೀ ತೋಟಕ್ಕೆ ಸುಣ್ಣ ಹಾಕ್ಲಿಕ್ಕೆ ಹೋದ್ರೆ ಖರ್ಚು ಹೆಚ್ಚಾಯ್ತದೆ, ನಮಗೆ ತೊಂದರೆ ಆಯ್ತದೆ. ಅದಕ್ಕಾಗಿ ಈ 3 blocks ಮಾಡಿಕೊಂಡ್ರೆ ಬೆಳೆಗಾರರಿಗೆ ಭಾರಿ ಸುಲಭ. ಎಲ್ಲ ಒಂದೊಂದು ಬ್ಲಾಕ್ ಒಂದೊಂದು ವರ್ಷ ಮಾಡಬಹುದು. ರಸಸಾರ ಪಿ ಹೆಚ್ಚು ನಿಮ್ದು ಎಷ್ಟಿದೆ ಮತ್ತು ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ತೋಟದ್ದು ಏನಾದ್ರೂ ಗಮನಿಸಿದ್ರೆ ತಾವು? ಇಲ್ಲಿದು ಪಿ ಹೆಚ್ಚು ನಾನು ಕೇಳಿದ ಪ್ರಕಾರ ವಿಜ್ಞಾನಿಗಳ ಕೈಯಲ್ಲಿ 5-5.5 ಮಾಮೂಲಿದೆ. 6-6.2 ಇದ್ರೆ ಒಳ್ಳೇದು ಕಾಫಿ ತೋಟಕ್ಕೆ. ಅದಕ್ಕಾಗಿ ನಾವು 1.5 tons, 3/4 tons, 1 tons ಅವ್ರು ಎಷ್ಟು ಹೇಳ್ತಾರೆ ಅಷ್ಟು ಡೊಲಮೈಟ್ ಅಥವಾ ಸುಣ್ಣ ಹಾಕಿದ್ರೆ ಒಳ್ಳೇದು. ಪಿ ಎಚ್ 6.2-6.3 ಬರ್ತದೆ. ಪ್ರತಿ ವರ್ಷ ಈ ನಾನು ಹೇಳಿದಲ್ಲ 3 times ಮಾಡ್ತೀನಿ ಅಂತ ಗುಣ ಏನು ಅಂತ ಹೇಳಿದ್ರೆ ಒಂದು ವರ್ಷ ಸುಣ್ಣ ಅಗ್ರಿಕಲ್ಚರ್ ಲೈಮ್ ಹಾಕ್ತೀನಿ, ಮಾರನೇ 3rd ವರ್ಷ ಬಿಟ್ಟ ಮೇಲೆ ಡೊಲಮೈಟ್ ಹಾಕ್ತೀನಿ. ಸೊ ಡೊಲಮೈಟ್ ಅಲ್ಲಿ ಮೆಗ್ನೀಸಿಯಮ್ ಸಿಗ್ತದೆ, ಅದಕ್ಕೆ ಕಾರಣಕ್ಕಾಗಿ ನಾವು ಅಗ್ರಿಕಲ್ಚರ್ ಲೈಮ್ ಒಂದ್ಸತಿ ಡೊಲಮೈಟ್ ಹಾಕ್ತೀವಿ. ನೋಡಿ ಎಷ್ಟೊಂದು ಕೆಲಸಗಳಿದಾವೆ, ಎಷ್ಟೊಂದು ವಿಚಾರಗಳಿದಾವೆ. ನಾವು ಸುಮ್ಮನೆ ಕೃಷಿಯನ್ನ ಹೇಗೆಗೋ ಮಾಡೋದಕ್ಕಿಂತ ಲೆಕ್ಕಾಚಾರದಲ್ಲೂ ಮಾಡಬೇಕು, ಹಾಗೆ ಆರ್ಥಿಕ ಒಂದು ಸಬಲತೆಗೂ ಗಮನ ಹರಿಸ್ತಾ ಇರಬೇಕು. ತಾವು ಕೃಷಿ ಅರ್ಥಶಾಸ್ತ್ರದಲ್ಲಿ BA ಮಾಡಿಕೊಂಡ್ರಿ, ಅದು ಒಂದು ರೀತಿಯಲ್ಲಿ ನಿಮಗೆ ನೆರವಾಯಿತು. ಜೊತೆಗೆ ನೀವು ಕಾರ್ಯತತ್ಪರರಾಗಿರಿ, ಕಾರ್ಯತತ್ಪರರಾಗಿ ಕೆಲಸ ಮಾಡೋದ್ರಿಂದ ಅನುಕೂಲ ಆಗಿದೆ. ಲೆಕ್ಕಾಚಾರ ಕೃಷಿಯಲ್ಲಿ ಒಳ್ಳೇದೆ. ಒಟ್ಟು ನಿಮ್ಮ ತೋಟದ ನಿರ್ವಹಣೆಯಲ್ಲಿ ಎಷ್ಟು ಜನ ಕಾರ್ಮಿಕರು ಕಾಯಕ ಮಾಡ್ತಿದ್ದಾರೆ? ಆವರೇಜ್ ನೋಡಿದ್ರೆ ನನಗೆ 50 acres ನೋಡ್ಕೊಳ್ಳಿಕ್ಕೆ 20 people ಬೇಕು. ಕೆಲವು ಸಮಯದಲ್ಲಿ ಅಷ್ಟಿರೋದಿಲ್ಲ, ಕೆಲವು ಸಮಯದಲ್ಲಿ ಎಲ್ಲ ಇರ್ತಾರೆ. ಸಮಯದಲ್ಲಿ ಕೆಲಸ ಮಾಡಲಿಕ್ಕೆ ಆಯ್ತದೆ. ಕಾಫಿ ಕುಯ್ಯುವ ಸಮಯಕ್ಕೆ ನಮ್ಮ ಪಕ್ಕದವರು ಯಾರೆಲ್ಲ ಕೃಷಿ ಮಾಡ್ತಾರೆ ಅವ್ರವ್ರದ್ದೇ ಗದ್ದೆ ಇದೆ, ಅವರು ಬಂದು ಅವ್ರಿಗೂ ಆ ಟೈಮಲ್ಲಿ ಕೆಲಸ ಇರೋದಿಲ್ಲ. ಡಿಸೆಂಬರ್ ಜನವರಿಯಲ್ಲಿ ಅವರು ಕಟಾವ್ ಎಲ್ಲ ಆಗಿರ್ತದೆ, ಅವರೆಲ್ಲ ಬಂದು ನಮಗೆ ಕಾಫಿ ಕುಯ್ಲಿಕ್ಕೆ ಸಹಾಯ ಮಾಡ್ತಾರೆ. ಕಾಫಿ ತೋಟದಲ್ಲಿ ತಮ್ಮಲ್ಲಿ ಬಟರ್ ಫ್ರೂಟ್ ಮತ್ತೆ ಅಂಟುವಾಳ ಮರಗಳನ್ನು, ಬಾಳೆ, ಪಪ್ಪಾಯ ಈ ತರದ ಗಿಡ ಮರಗಳನ್ನು ಬೆಳೆಸಿಕೊಂಡಿದ್ದಾರೆ. ಇದರ ಬಗ್ಗೆ ಕೆಲವು ಸಂಗತಿಗಳನ್ನು ಪ್ರಸ್ತಾಪ ಮಾಡಿ. ನಮ್ಮ ಭಾರತ ದೇಶದಲ್ಲಿ ನೆರಳಲ್ಲಿ ಕಾಫಿ ಬೆಳೆಸೋ ಕಾರಣಕ್ಕಾಗಿ ನಮ್ಮ ಕೈಲಿ ಒಳ್ಳೆ ಬೇರೆ ನಡ್ಕೊಂಡು ಇದ್ರೆ ನಮಗೂ ಸ್ವಲ್ಪ ಉತ್ಪತ್ತಿ ಹೆಚ್ಚಾಯ್ತದೆ. ಮೊದಲು ನಾವು ಕೂರ್ಗ್ ಮ್ಯಾಂಡರಿನ್ ಅಂತ ಕೊಡಗಿನ ಕಿತ್ತಲೆ ಬಹಳ ಒಳ್ಳೆ ಕ್ರಾಪ್ ಕೊಡ್ತಿತ್ತು, ಒಳ್ಳೆ ಇನ್ಕಮ್ ಕೊಡ್ತಿತ್ತು. ಅದು ಸ್ವಲ್ಪ ತೊಂದರೆ ಕೊಟ್ಟ ಮೇಲೆ ನಮ್ಮ ವೈರಸ್ ಡಿಸೀಸು ಗ್ರೀನಿಂಗ್ ಡಿಸೀಸ್ ಬಂದ ಮೇಲೆ ಕಿತ್ತಲೆ ಹೋದ ಮೇಲೆ ನಾವು ಸ್ವಲ್ಪ ಬೇರೆ ಬೇರೆ ಕೊಡಗಲ್ಲಿ ಏನ್ ಬೇಕಾದ್ರೂ ಬೆಳೆಸಬಹುದು, ಅದೊಂದು ಗುಣ ನಮ್ದು. ನೆರಳ ಅಡಿಯಲ್ಲಿ ಏನ್ ಬೆಳೆಸಬಹುದು ಅಂತ ಹೇಳಿದ್ರೆ ಸ್ವಲ್ಪ ಓಪನ್ ಏರಿಯಾದಲ್ಲಿ ಬಟರ್ ಫ್ರೂಟು ಆವಕಾಡು ಅಂತ ಏನ್ ಕರಿತೀವಿ ಅದ್ ಬೆಳೆಸಬಹುದು, ಅದಕ್ಕೆ ಸ್ವಲ್ಪ ಒಳ್ಳೆ ರೇಟ್ ಇದೆ. ಮತ್ತೆ ರೋಡ್ ಸೈಡ್ ಅಲ್ಲಿ ಸಿಲ್ವರ್ ಗಿಡ ಹಾಕಿ ಅದಕ್ಕೆ ಒಳ್ಳೆ ಮೆಣಸು ಹಾಕ್ತಾ ಇದ್ದೀವಿ. ಮೂರನೇದು ಹಣ್ಣು ಗಿಡದ ಪೈಕಿ ಇವಾಗ ಒಳ್ಳೆ ಹಲಸಿನ ಹಣ್ಣು ಎಲ್ಲಿ ಆನೆ ಕಾಟ ಇಲ್ಲ, ನನ್ನ ಅಭಿಪ್ರಾಯದಲ್ಲಿ ದಯವಿಟ್ಟು ಒಳ್ಳೆ ಜಾತಿಯ ಹಲಸಿನ ಹಣ್ಣು ಹಾಕಿ. ಜಾಕ್ ಫ್ರೂಟ್ ಇಸ್ ಗೋಯಿಂಗ್ ಟು ಬಿ ದಿ ಒನ್ ಆಫ್ ದ ಫ್ರೂಟ್ಸ್ ಆಫ್ ದ ಫ್ಯೂಚರ್. ಎಲ್ಲಾ ಅದರ ಸೀಡ್ ಇಂದ ಹಿಡಿದು ಅದರ ಎಲ್ಲಾ ಭಾಗ ಯೂಸ್ಫುಲ್ ಆಗಿದೆ. ಅದಕ್ಕಾಗಿ ಬೆಳೆಗಾರರಿಗೆ ಉತ್ಪನ್ನ ಹೆಚ್ಚು ಮಾಡಬೇಕಾದ್ರೆ ಈ ತರದ ಒಳ್ಳೆ ಹಣ್ಣುಗಳನ್ನ ನಟ್ಟು ಸ್ವಲ್ಪ ಇದು ಮಾಡಿ. ಇವಾಗ ಬೆಳೆಗಾರರು ಹೇಳ್ತಾರೆ ನನ್ನಲ್ಲಿ ಮಂಗ ಕಾಟ ಇದೆ, ಆನೆ ಕಾಟ ಇದೆ. ಸೊ ಅಂತ ಜಾಗದಲ್ಲಿ ನೋಡ್ಬಿಟ್ಟು ಏನ್ ಮಾಡಬೇಕು ಅವ್ರು ಮಾಡಬೇಕು. ಬಟ್ ನಮ್ಮಲ್ಲಿ ಈ ತರದ ಹೆಚ್ಚು ತೊಂದರೆ ಇಲ್ಲದಕ್ಕಾಗಿ ನಾವು ಇದ್ನತ್ತಿದ್ದೀವಿ. ಬಾಳೆನ ಮನೆ ಖರ್ಚಿಗೆ ಮಾಡ್ತೀವಿ, ಯಾಕೆಂತ ಹೇಳಿದ್ರೆ ತಮಿಳ್ನಾಡಿಗೆ ಹೋದ್ರೆ ಬಾಳೆಯೇ ಕಾಫಿಗೆ ನೆರಳು, ಬೇರೆ ನೆರಳೇ ಇಲ್ಲ. ಕಾಫಿ ಅಂಡರ್ ಬನಾನಾ ಅವ್ರು ಬೆಳೆಸ್ತಾರೆ. ಆದ್ರೆ ಇಲ್ಲಿ ಏನಾಯ್ತದೆ ಅಂತ ಹೇಳಿದ್ರೆ ಬಾಳೆ ಶೇಡ್ ತುಂಬಾ ಆಗ್ಬಿಡ್ತದೆ, ಕಾಫಿ ಗಿಡಕ್ಕೆ ಬಿಸಿಲು ಬೀಳೋದಿಲ್ಲ. ಅದಕ್ಕಾಗಿ ನಾನು ಬರೀ ನಮ್ಮ ಮನೆ ಖರ್ಚಿಗೆ ಅಂತದ್ದು ನಿಂಬೆ ಹಣ್ಣು ಏನೆಲ್ಲ ಔಷಧಿ ಇದೆ ನಾವು ಬೆಳೆಸ್ಕೊಳ್ತೀವಿ. ಹಾಗೆ ಪಕ್ಷಿಗಳಿಗೆ ಪೂರಕವಾಗಿ ಪರಂಗಿ ಗಿಡಗಳನ್ನ ಹಾಕೊಂಡಿದ್ರಿ, ಸೀಬೆ ಇದೆ, ಸಪೋಟ ಇದೆ. ಅಂಟ್ವಾಳ ನೀವು ಗರಿಷ್ಠ ಅಂದ್ರೆ ಯಾವ ಬೆಲೆಯಲ್ಲಿ ಮಾರಾಟ ಮಾಡಿದ್ರಿ, ಈಗ ಪ್ರಸ್ತುತ ಪರಿಸ್ಥಿತಿ ಹೇಗಿದೆ? ನಾನು ನಡುವಾಗ ಅದು ಒಳ್ಳೆ ಬೆಲೆ ಇತ್ತು ಅಂತ ನಾನು ನಟ್ಟಿದ್ದು, ಇಲ್ಲದಿದ್ರೆ ನಡ್ತಿದ್ದಿಲ್ಲ. ಯಾವ ಕಾರಣಕ್ಕೆ ಅಂತ ಗೊತ್ತಿಲ್ಲ. ಇವಾಗ ಲೇಟೆಸ್ಟ್ ಸೋಪ್ಗಳೆಲ್ಲ ಬಂದು ಏನೇನೋ ಕೆಮಿಕಲ್ಸ್ ಹಾಕಿ ಸುಲಭದಲ್ಲಿ ಒಂದು ಸೋಪ್ ಮಾಡಿಬಿಟ್ಟು ಗ್ರಾಹಕರು ಹೋಗಿ ಅದನ್ನ ತಗೊಳ್ತಾರೆ. ಈ ಅಂಟೋಳಕಾಯಿನ ತಗೊಂಡು ಬಟ್ಟೆ ಒಗಿಲಿಕ್ಕಾಗ್ಲಿ, ಸ್ನಾನ ಮಾಡ್ಲಿಕ್ಕಾಗ್ಲಿ, ಅಲ್ಲ ಪಾತ್ರೆ ತೊಳಿಲಿಕ್ಕಾಗ್ಲಿ ಎಲ್ಲ ಸಮಯ ಇಲ್ಲ ನಮ್ಮ ಜನರಿಗೆ. ಇವಾಗ ಆ ಟೈಮಲ್ಲಿ ಎಲ್ಲ ಒಳ್ಳೆ ಡಿಮಾಂಡ್ ಇತ್ತು, ಆ ಡಿಮಾಂಡ್ ಇದ್ದೆ ಅಂತೇಳಿ ನಾನು ಅದ್ ನಟ್ಟಿದ್ದು. ಇವಾಗ ಸಹ ನಾನು ಅದನ್ನ ಕಡಿದು ತೆಗ್ದಿಲ್ಲ, ಆದ್ರೆ ಬಹಳ ಕುಷ್ಟೋಯ್ತು ಬೆಲೆ. ಕೆಜಿಗೆ 10 ರೂಪಾಯಿಗೆ ಬಂದು ಬಿಡ್ತು. ಅದ್ರ 10 ರೂಪಾಯಿಗೆ ಹೆರ್ಕಿ ಒಣಗಿಸ್ಲಿಕ್ಕೆ ಅದು 20-30 ರೂಪಾಯಿ ಬೇಕು. ಸೊ 10 ರೂಪಾಯಿಗೆ ಮಾರಿದ್ರೆ ಅದಾಗದಿಲ್ಲ. ಒಂದು ಸಮಯದಲ್ಲಿ 60-50 ರೂಪಾಯಿ 70 ರೂಪಾಯಿಗೆ ಸಹ ಮಾರಿದ್ದೀನಿ. ಆ ಸಮಯದಲ್ಲಿ ನಮಗೆ ಸ್ವಲ್ಪ ಅದರಲ್ಲಿ ಗುಣ ಆಯ್ತಿತ್ತು, ನಮಗೆ ಸ್ವಲ್ಪ ಉತ್ಪತ್ತಿ ಸಿಕ್ತಿತ್ತು. ಚೆನ್ನಾಗಿದೆ ಬೋಸ್ ಮಂಜನವರೇ, ತಮ್ಮ ಕೃಷಿ ಒಂದು ಲೋಕವನ್ನ ಜಾಲಾಡಿಸಿದ್ರೆ ನೀವು ತೊಡಸ್ಕೊಂಡಿದ್ದು, ನಿಮ್ಮ ಆಸಕ್ತಿ ಕ್ರಿಯಾಶೀಲತೆ ಮತ್ತೆ ಕಾಫಿ ಉದ್ದಿಮೆಯಲ್ಲಿ ತಾವು ಕಾಯಕ ಮಾಡ್ತಾ ಇರೋದು, ಏನೆಲ್ಲ ಒಳಿತಿಗಾಗಿ ನೀವು ಕೆಲಸ ಮಾಡಿದ್ದನ್ನ ನೆನಪು ಮಾಡಿಕೊಂಡ್ರೆ ನಮ್ಮ ಕಾಫಿ ಬೆಳೆಗಾರರು ಅಭಿಮಾನ ಪಡ್ತಾರೆ, ಸಂತೋಷ ಪಡ್ತಾರೆ. ಇಲ್ಲಿವರೆಗೆ ತಮ್ಮ ವಿಚಾರಗಳನ್ನ ಹಂಚಿಕೊಂಡ್ರಿ, ತಮಗೆ ಧನ್ಯವಾದಗಳು, ನಮಸ್ಕಾರ. ಧನ್ಯವಾದಗಳು. ನಾವು ಕಲ್ತಿದ್ದೆಲ್ಲ ನಮ್ಮ ಹಿರಿಯವರ ಕೈಯಿಂದ, ಸೀನಿಯರ್ ಪ್ಲಾಂಟರ್ಸ್ ಕೈಯಿಂದ, ಸೀನಿಯರ್ ಬೆಳೆಗಾರರ ಕೈಯಿಂದ, ಮತ್ತು ಕಾಫಿ ಬೋರ್ಡು, ಸ್ಪೈಸಸ್ ಬೋರ್ಡು, ಮತ್ತೆ ನಮ್ಮ ಕಾರ್ಡಮಮ್ ಬೋರ್ಡು, ವಿಜ್ಞಾನಿಗಳು ಬಂದು ನಮಗೆಲ್ಲ ಹೇಳಿಕೊಟ್ಟಿದ್ದಕ್ಕೆ ನಾವು ಸ್ವಲ್ಪ ಕಲ್ತಿದ್ದೀವಿ. ಅವ್ರಿಗೆ ಯಾವಾಗಲೂ ನಮ್ಮ ವಂದನೆಗಳನ್ನು ನಾನು ಒಪ್ಪಿಸ್ತೀನಿ. ಶ್ರೋತೃಗಳು, ಇದುವರೆಗೆ ಶುಂಠಿಕೊಪ್ಪ ಬಳಿ ಇರುವ ಉಲುಗುಲಿ ಗ್ರಾಮದ ನಡಿಕೆರಿ ಎಂಡ ಬೋಸ್ ಮಂದಣ್ಣ ಅವರ ಕಾಫಿ ಕೃಷಿಯಲ್ಲಿನ ಅನುಭವಗಳನ್ನು ಆಲಿಸಿಕೊಂಡ್ರಿ. ಅನುಭವಿ ಕಾಫಿ ಬೆಳೆಗಾರರು ಕಾಫಿ ಉದ್ದಿಮೆಯಲ್ಲಿ ತಮ್ಮದೇ ಆದ ಗುರುತರ ಕೆಲಸವನ್ನು ಮಾಡ್ಕೊಂತ ಬಂದಿದ್ದಾರೆ ಬೋಸ್ ಮಂದಣ್ಣವರು. ಅವರ ಸಂಖ್ಯೆಯನ್ನ ನಿಮ್ಮ ಗಮನಕ್ಕೆ ತರ್ತದೀವಿ ಶ್ರೋತೃಗಳೇ. 9980602444 9980602444 ಇದುವರೆಗೆ ಕಾರ್ಯಕ್ರಮ ಕಾಫಿ ಕನ್ನಡಿ ಬಿತ್ತರವಾಯಿತು. ಕಾಫಿ ಬೆಳೆ, ಕಾಫಿ ಕೃಷಿ ಕುರಿತ ವಿಚಾರಗಳನ್ನು ಆಲಿಸಿದಿರಿ. ನಿರ್ಮಾಣ ವಿಜಯ್ ಅಂಗಡಿ. ಇನ್ನು ನಾಳಿನ ಕಾರ್ಯಕ್ರಮದಲ್ಲಿ ಕೇಳಲಿದ್ದೀರಿ ಕುಶಾಲನಗರ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ಕಾರ್ಯಚಟುವಟಿಕೆಗಳ ಬಗ್ಗೆ ಅಧ್ಯಕ್ಷರಾದ ಎಂಡಿ ರಮೇಶ್ ಮತ್ತು ಕಾರ್ಯದರ್ಶಿ ಕೆಆರ್ ರವಿಕುಮಾರ್ ಅವರೊಡನೆ ಸಂವಾದವನ್ನು ಕೇಳಲಿದ್ದೀರಿ. ಇಲ್ಲಿಗೆ ಇಂದಿನ ರೈತಧ್ವನಿ ಕಿಸಾನ್ ವಾಣಿ ಕಾರ್ಯಕ್ರಮ ಮುಕ್ತಾಯವಾಯಿತು. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯದ ಪ್ರಾಯೋಜಿತ ಕಾರ್ಯಕ್ರಮ ರೈತಧ್ವನಿ ಕಿಸಾನ್ ವಾಣಿ ಕಾರ್ಯಕ್ರಮ ಕೇಳಿದಿರಿ. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು. ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ. ಆಕಾಶವಾಣಿ ಮಡಿಕೇರಿ ಮುಂದಿನ ಕಾರ್ಯಕ್ರಮ ಇದೀಗ. ಆಕಾಶವಾಣಿ ಮಡಿಕೇರಿ ಸುದ್ದಿ ಜಂಪೆ, ಪ್ರಾಯೋಜಕರು ಮುಳಿಯಾ ಜುವೆಲ್ಸ್. ಹಾಯ್ ರಮ್ಯಾ, ನಿನ್ ಮದ್ವೆ ಡಿಸೆಂಬರ್ ನಲ್ಲಲ್ವಾ? ಜುವೆಲ್ಸ್ ಎಲ್ಲ ಎಲ್ಲಿಂದ ಪರ್ಚೇಸ್ ಮಾಡ್ತಿದ್ಯಾ? ನನ್ಗಂತೂ ಆ ಟೆನ್ಷನ್ ಇಲ್ಲ. ಮುಳಿಯಾದಲ್ಲಿ ಇದೇ ಅಕ್ಟೋಬರ್ 25 ನವೆಂಬರ್ 28 ಚಿನ್ನೋತ್ಸವ ಇದೆ. ನಮಗ್ ಇಷ್ಟವಾದ ಡಿಸೈನ್ ನಲ್ಲಿ ಅಲ್ಲಿ ಚಿನ್ನಾಭರಣ ಸಿಗುತ್ತೆ. ಮುಳಿಯಾ ಜುವೆಲ್ಸ್, ಪುತ್ತೂರು, ಬೆಳ್ತಂಗಡಿ, ಮಡಿಕೇರಿ, ಗೋಣಿಕೊಪ್ಪಲ್, ಬೆಂಗಳೂರು. ಸುದ್ದಿ ಚೊಂಪಿ ಓದುತ್ತಿರವು ಉಳುವಾರನ ರೋಷನ್ ವಸಂತ್. ಜೊಂಪೆನ ವಿವರ. ಇಂದು ಮಡಿಕೇರಿ ಪೇಟೆನ ಜಿಲ್ಲಾಧಿಕಾರಿಗಳ ಕಚೇರಿ ಸಭಾಂಗಣದಲ್ಲಿ ಜಿಲ್ಲಾಧಿಕಾರಿ ಡಾಕ್ಟರ್ ಬಿಸಿ ಸತೀಶ್ ಅವರ ಅಧ್ಯಕ್ಷತೆಯಲ್ಲಿ ಸಫಾಯಿ ಕರ್ಮಚಾರಿಗಳ ಜಿಲ್ಲಾ ಜಾಗೃತಿ ಸಮಿತಿ ಸಭೆ ಹಂಗೆ, ಅನುಸೂಚಿತ ಜಾತಿ ಮತ್ತು ಅನುಸೂಚಿತ ಪಂಗಡಗಳ ದೌರ್ಜನ್ಯ ನಿಯಂತ್ರಣ ಹಂಗೆ ಉಸ್ತುವಾರಿ ಸಮಿತಿ ಸಭೆ ನಡೆದು ಸಭೆಯಲ್ಲಿ ಜಿಲ್ಲಾಧಿಕಾರಿಗ ಮಾತಾಡಿ, ಜಿಲ್ಲೆಯಲ್ಲಿ ಗೃಹಭಾಗ್ಯ ಯೋಜನೆಯಡಿ ಅರ್ಹ ಪೌರ ಕಾರ್ಮಿಕರ ಮಕ್ಕಳಿಗೆ ವೃತ್ತಿಪರ ಕೌಶಲ್ಯ ತರಬೇತಿ ಕೊಡದು, ಆರೋಗ್ಯ ತಪಾಸಣೆ ಮತ್ತಿತರ ಕಾರ್ಯಕ್ರಮಗಳನ್ನ ಅರ್ಹರಿಗೆ ಸರಿಯಾಗಿ ತಲುಪಿಸೋಕು, ಹಂಗೆ ಜಿಲ್ಲೆಯಲ್ಲಿ ಚೂಟು ಕೊಡಕ್ಕೆ ಜಾಗ ಕೊಡಿಕೆ ಎಷ್ಟು ಬಾಕಿ ಹುಟ್ಟುತ್ತ ನೋಡಿ ಸರಿಯಾಗಿ ವರದಿನ ಕೊಡಕೂತ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟು. ಸಮಾಜ ಕಲ್ಯಾಣ ಇಲಾಖೆನ ಉಪನಿರ್ದೇಶಕ ಶೇಖರ್ ಮಾತಾಡಿ, ಜಿಲ್ಲೆಯಲ್ಲಿ 166 ಪೌರ ಕಾರ್ಮಿಕ ಕುಟುಂಬಗ ಹುಟ್ಟು, ಈ ಕುಟುಂಬದ 190 ಮಕ್ಕ ಟೈಲರಿಂಗ್, ಡ್ರೈವಿಂಗ್, ಕಂಪ್ಯೂಟರ್, ತಾಂತ್ರಿಕ ಹಿಂಗೆ ಸುಮಾರು ತರದ ತರಬೇತಿನ ತಕಣಿಕೆ ಹೊರಟಳೋ. ಇವಕ್ಕೆ ಲೀಡ್ ಬ್ಯಾಂಕ್ನ ಕೂಡು ಕೂಟಲಿ ಕೂಡಿಗೆನ ಕಾಪ್ಸೆಟ್ ಕೇಂದ್ರದ ಕಡೆಯಿಂದ ತರಬೇತಿನ ಕೊಟ್ಟವೇತ ಹೇಳ್ದು. ಸಭೆಯಲ್ಲಿ ಸುಮಾರು ಇಲಾಖೆನ ಅಧಿಕಾರಿಗ ಹಾಜರಿದ್ದು. ಜಿಲ್ಲೆಯಲ್ಲಿಂದ ಬೆಳಿಗ್ಗೆ 11 ಆಕೀರಿಯಾದಂಗೆ ಮಹಾಮಾರಿ ಕೊರೋನಾ ಅಂಟು ಕಾಯಿಲೆ ಹೊಸದಾಗಿ 11 ಜನರಿಗೆ ಪತ್ತೆಯಾಗಿಟ್ಟು. ಮಡಿಕೇರಿ ತಾಲೂಕಲ್ಲಿ 3, ವಿರಾಜಪೇಟೆ ತಾಲೂಕಲ್ಲಿ 4, ಹಂಗೆ ಸೋಮಾರಪೇಟೆ ತಾಲೂಕಲ್ಲಿ 4 ಸೇರಿದಂಗೆ ಒಟ್ಟು 11 ಜನರಿಗೆ ಕಾಯಿಲೆ ತಾಗಿರುದು ಬೆಳಕಿಗೆ ಬಂದುಟ್ಟು. ಜಿಲ್ಲೆಯಲ್ಲಿ ಇಂದಿನವರೆಗೆ 35,388 ಜನರಿಗೆ ಕಾಯಿಲೆ ಬಂದುಟ್ಟು. ಇದರಲ್ಲಿ 34,898 ಜನ ಕಾಯಿಲೆ ತಾಗಿ ಬಚ್ಚವಾಗಳು. ಇಂದಿನವರೆಗೆ 431 ಜನ ಈ ಮಾರಿ ಕಾಯಿಲೆಗೆ ಸಿಕ್ಕಿ ಪ್ರಾಣ ಕಳ್ಕೊಂಡಳು. 59 ಸಕ್ರಿಯ ಪ್ರಕರಣಗಾವುಟ್ಟು. 24 ಯಾವುದೇ ಸಾವಿನ ಪ್ರಕರಣಗ ವರದಿ ಆತ್ಲೆ. 11 ಕಂಟೈನ್ಮೆಂಟ್ ವಲಯಗಾವುಟ್ಟು. ಜಿಲ್ಲೆನ ಪಾಸಿಟಿವಿಟಿ ರೇಟ್ 0.51 ಔಟುತ. ಕೊರೋನಾಕ್ಕೆ ಸಂಬಂಧಪಟ್ಟಂಗೆ ಜಿಲ್ಲಾಧಿಕಾರಿ ಡಾ ಬಿಸಿ ಸತೀಶ್ ಅವು ಮಾಹಿತಿ ಕೊಟ್ಟಳು. ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ವ್ಯಾಪ್ತಿನ ಕನ್ನಡ ಜಾಗೃತಿ ಸಮಿತಿನ ಕಡೆಯಿಂದ ಸುಮಾರು ಕನ್ನಡ ಜಾಗೃತಿ ಬರೆಸುವ ಕಾರ್ಯಕ್ರಮನ ಏರ್ಪಾಡು ಮಾಡಿಕೊಂಡಳು. ಮಡಿಕೇರಿ ತಾಲೂಕಿನ ಪ್ರಾಥಮಿಕ, ಪ್ರೌಢ ಹಂಗೆ ಪದವಿ ಪೂರ್ವ ಕಾಲೇಜಿನ ಮಕ್ಕಳಿಗೆ ಇದೇ ತಿಂಗಳ 23 ಬೆಳಿಗ್ಗೆ 10 ಮಡಿಕೇರಿ ಜೂನಿಯರ್ ಕಾಲೇಜಲ್ಲಿ ಕನ್ನಡ ಜಾಗೃತಿನ ತರವರಿ ಪೈಪೋಟಿ ಕಾರ್ಯಕ್ರಮಗ ಏರ್ಪಾಡಾಟು. ಕಾಡು ಪ್ರಾಣಿಗಳ ಉಪದ್ರ ಸೇರಿದಂಗೆ ಒಂದಲ್ಲ ಒಂಥರಲ್ಲಿ ಕಷ್ಟ ನಷ್ಟನ ಅನುಭವಿಸುತ್ತಿರುವ ರೈತರಿಗೆ ಈ ಸಲ ಮಳೆನೂ ತುಂಬಾ ಕಷ್ಟ ನಷ್ಟನ ಕೊಡ್ತಾ ಉಂಟು. ಹೊತ್ತಲದ ಹೊತ್ತಿಗೆ ಜಿಲ್ಲೆಯಲ್ಲಿ ಸುಮಾರು ದಿನಗಳಿಂದ ಬೀಳ್ತಿರುವ ಮಳೆಯಿಂದಾಗಿ ರೈತರು ಬೆಳೆಸಿದ ಭತ್ತದ ಬೆಳೆಗೆ ತುಂಬಾ ತಾಪತ್ರೆ ಆಗ್ತಾ ಉಂಟು. ಹಂಗೆ ರೋಬಸ್ಟ ಕಾಪಿನೂ ಹಣ್ಣಾಗ್ತಾ ಉಂಟು. ಅರೇಬಿಕ ಕಾಪಿನೂ ಬಿಸಿಲು ಇಲ್ಲದೆ ಒಣಗ್ತಾ ಇಲ್ಲ. ಹಣ್ಣಾದ ಅಡಿಕೆನೂ ಸಹ ಕೊಯ್ಯಕ್ಕೆ ಆಗದೆ ರೈತರು ತುಂಬಾ ಬೇಜಾರಲ್ಲಿ ಕಣ್ಣೀರಲಿ ಕೈ ತೊಳೆಯುವ ಪರಿಸ್ಥಿತಿ ಬಂದುಟ್ಟು. ಹವಾಮಾನ ಇಲಾಖೆ ಕೊಟ್ಟ ಮಾಹಿತಿನ ಪ್ರಕಾರ ನಾಳೆ ಮುಟ್ಟ ಜಿಲ್ಲೆಯ ಸುಮಾರು ಕಡೆಗಳಿಗೆ ಸಾಧಾರಣ ಮಳೆಯಾದೆ. ಹಂಗೆ 19 ಬೆಳಿಗ್ಗೆ 8:30 ತಾರೀಕು 20 ಬೆಳಿಗ್ಗೆ 8 ಮುಟ್ಟ ಜಿಲ್ಲೆಗೆ ಭಾರಿ ಮಳೆ ಬೀಳುವ ಮುನ್ಸೂಚನೆ ಹುಟ್ಟುತ್ತ ಹವಾಮಾನ ಇಲಾಖೆಯಿಂದ ಮಾಹಿತಿ ಸಿಕ್ಕಿಟ್ಟು. ಮಡಿಕೇರಿಯಲ್ಲಿರುವ ECHS ಪಾಲಿಕ್ಲಿನಿಕ್ಗೆ ನಾಡು 19 ಗುರುನಾನಕ್ ಜಯಂತಿ, ಹಂಗೆ 20 ಹುತ್ತೇರಿ ಹಬ್ಬದ ಪ್ರಯುಕ್ತ ರಜೆ ಇದ್ದದೆ. 22 ಮತ್ತು 23 ಡಾಕ್ಟರ್ ಗೈರ್ದುಲೆ. 30 ತಿಂಗಳ ಲೆಕ್ಕ ತಪಾಸಣೆ ಪ್ರಯುಕ್ತ ರಜಾ ಇದ್ದದೆ ಅಂತ ಕ್ಲಿನಿಕ್ನ ಪ್ರಕಟಣೆ ತಿಳಿಸಿಟ್ಟು. ಜಿಲ್ಲೆನ PMGSY ಕೆಲಸನ ರಾಷ್ಟ್ರ ಗುಣ ನಿಯಂತ್ರಕ ಮೆಹರೋತ್ರ ವಿಶ್ವರಾಜವು ಇದೇ ತಿಂಗಳ 24-30 ಮುಟ ಬಂದು ನೋಡಿವೆತ ಯೋಜನಾ ಉಪವಿಭಾಗದ ಸಹಾಯಕ ಕಾರ್ಯನಿರ್ವಾಹಕ ಇಂಜಿನಿಯರ್ ಅವರು ತಿಳಿಸಿಳು. ರಾಜ್ಯದಲ್ಲಿ ಕನ್ನಡ ಭಾಷೆನ ಕಟ್ಟುನಿಟ್ಟಾಗಿ ಜಾರಿಗೆ ತಾಕೆ ರಾಜ್ಯ ಸರ್ಕಾರ ಕನ್ನಡ ಕಾಯಕ ವರ್ಷನ ಆಚರಣೆ ಮಾಡ್ತಾ ಒಟ್ಟು. ಈ ನಿಟ್ಟಿನಲ್ಲಿ ಸೋಮವಾರಪೇಟೆ ತಾಲೂಕಿನ ಇಸ್ಕೂಲ್ ಕಾಲೇಜು ಮಕ್ಕಳಿಗೆ ಇದೇ ತಿಂಗಳ 26 ಬೆಳಿಗ್ಗೆ 10 ಸೋಮವಾರಪೇಟೆನ ವಿಶ್ವಮಾನವ ಕುವೆಂಪು ವಿದ್ಯಾಸಂಸ್ಥೆನ ಅಂಗಳಲ್ಲಿ ತರವರಿ ಪೈಪೋಟಿ ಕಾರ್ಯಕ್ರಮಗ ಏರ್ಪಾಡಾಟು. ಜಾಸ್ತಿ ಮಾಹಿತಿ ಬೇಕರೆ ಜಿಲ್ಲಾ ಕನ್ನಡ ಜಾಗೃತಿ ಸಮಿತಿನ ಎಸ್ ಮಹೇಶ್ ಅವರ ಸಂಪರ್ಕ ಮಾಡಕ್. ಜಿಲ್ಲೆಯಲ್ಲಿ ಪ್ರತಿ ಬುಧವಾರ ಮತ್ತು ಶುಕ್ರವಾರ ಕೊರೋನಾ ಲಸಿಕಾ ಮೇಳ ಏರ್ಪಾಡಾಟು. ಸುರುನ ಹಂಗೆ 2 ಸುತ್ತಿನ ಲಸಿಕೆನ ಹಾಕಿಸಿಕೊಳ್ಳದೇ ಇರುವ ಸಾರ್ವಜನಿಕರು ಈ ಲಸಿಕಾ ಮೇಳಲ್ಲಿ ಲಸಿಕೆನ ಹಾಕಿಸಿಕೊಳ್ಳಕ್ಕೆ. ಹಂಗೆ ಜಿಲ್ಲೆಗೆ ಕಾಫಿ ಕೊಯ್ಯಕ್ಕೆ ಮತ್ತೆ ಬೇರೆ ಬೇರೆ ತರದ ಕೆಲಸಗಳಿಗೆ ಅಸ್ಸಾಂ ಹಂಗೆ ಬೇರೆ ರಾಜ್ಯದ ಕೆಲಸದವು ಜಾಸ್ತಿ ಸಂಖ್ಯೆಯಲ್ಲಿ ಬರ್ತಾವಳು. ಆದ್ದರಿಂದ ತೋಟ ಮಾಲೀಕರು, ವ್ಯವಸ್ಥಾಪಕರು, ಗುತ್ತಿಗೆದಾರರು ಹಿಂಗೆ ಬರುವ ಕೆಲಸದವು 2 ಸುತ್ತಿನ ಲಸಿಕೆನ ತಗೊಂಡೊಳತ ನೋಡಿಕೊಳ್ಳಕುತ್ತ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿ ಡಾ ಆರ್ ವೆಂಕಟೇಶ್ ಅವರು ತಿಳಿಸಿಳು. ಸ್ವಾಮಿ ವಿವೇಕಾನಂದ ಯೂತ್ ಮೂಮೆಂಟ್, ಜಿಲ್ಲಾ ರಕ್ತನಿಧಿ ಕೇಂದ್ರ, ಮೈಸೂರು ಜೀವಾಧಾರ ರಕ್ತನಿಧಿ ಕೇಂದ್ರ ಹಂಗೆ ಬೇರೆ ಬೇರೆ ಸಂಘ ಸಂಸ್ಥೆಗಳ ಕೂಡು ಕೂಟಲಿ ನಾಳೆ ಗೋಣಿಕೊಪ್ಪ ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ ಬೆಳಿಗ್ಗೆ 9 ಮಧ್ಯಾಹ್ನ 1 ಮುಟ ರಕ್ತದಾನ ಶಿಬಿರ ಏರ್ಪಾಡಾಟು. 2022 ಜನವರಿ 1 ನಡೆಸುವ ಪಟ ಇರುವ ಮತದಾರರ ಪಟ್ಟಿನ ಪರಿಷ್ಕರಣೆಗೆ ಸಂಬಂಧ ಕರಡು ಮತದಾರರ ಪಟ್ಟಿ ಪ್ರಕಟ ಆಯಿತು. ಜಿಲ್ಲಾ ಕೇಂದ್ರ, ತಾಲೂಕು ಕೇಂದ್ರ ಹಂಗೆ ಸಂಬಂಧಪಟ್ಟ BL ಮುಖಾಂತರ ಮತದಾರರು ಮತ್ತೆ 18 ತುಂಬಿದವು ನಮೂನೆ 6, 7, 8, 8A ಅರ್ಜಿಗಳನ್ನ ತಕೊಂಡು ಮತದಾರರ ಪಟ್ಟಿಲಿ ಹೆಸರಿನ ಸೇರಿಸಿಕೆ, ವಜಾ ಮಾಡಿಕೆ ಮತ್ತೆ ತಿದ್ದುಪಡಿ ಮಾಡಿಕೆ ಕ್ರಮ ತಗೊಂಡವಳು. ಈ ಕೆಲಸನ ಇನ್ನು ಚುರುಕುಲಿ ನಡೆಸಿಕೆ